ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಪ್ರಸ್ತುತ ಕೃಷಿ ಪರಿಸ್ಥಿತಿ ಕುರಿತಂತೆ ಬೆಂಗಳೂರಿನ ಕೃಷಿ ತಂತ್ರಜ್ಞಾನ ಅಳವಡಿಕೆ ಮತ್ತು ಸಂಶೋಧನಾ ಸಂಸ್ಥೆಯ ಪ್ರಧಾನ ವಿಜ್ಞಾನಿಗಳಾದ ಡಾಕ್ಟರ್ ಎಂಜೆ ಚಂದ್ರೇಗೌಡ ಅವರೊಂದಿಗಿನ ಸಂದರ್ಶನದ ಮೊದಲನೇ ಭಾಗವನ್ನು ಕೇಳೋಣ. ಕೇಳುಗರೆ ನಮಸ್ಕಾರ. ಇವತ್ತು ನಮ್ಮೊಂದಿಗೆ ಬೆಂಗಳೂರಿನ ಕೃಷಿ ತಂತ್ರಜ್ಞಾನ ಅಳವಡಿಕೆ ಮತ್ತು ಸಂಶೋಧನಾ ಸಂಸ್ಥೆಯ ಪ್ರಧಾನ ವಿಜ್ಞಾನಿಗಳಾದ ಡಾಕ್ಟರ್ ಎಂಜೆ ಚಂದ್ರೇಗೌಡ ಅವರು ನಮ್ಮೊಂದಿಗೆ ಇದ್ದಾರೆ. ಚಂದ್ರೇಗೌಡ ಅವರು ಕೃಷಿ ತಂತ್ರಜ್ಞಾನ ಅಳವಡಿಕೆ ಮತ್ತು ಸಂಶೋಧನಾ ಸಂಸ್ಥೆಯಲ್ಲಿ ಈಗ ಪ್ರಧಾನ ವಿಜ್ಞಾನಿಗಳಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದಕ್ಕೂ ಮೊದಲು ಕೃಷಿ ವಿಜ್ಞಾನಿಯಾಗಿ ನಮ್ಮ ದೇಶದಾದ್ಯಂತ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಕೆಲಸವನ್ನು ಮಾಡಿರುವಂಥವರು. ಈಗ ಕೃಷಿ ವಿಜ್ಞಾನ ಕೇಂದ್ರಗಳು ಏನಿದ್ದಾವೋ, ಈ ದಕ್ಷಿಣ ಭಾರತದಲ್ಲಿ ಇರತಕ್ಕಂತಹ ಎಲ್ಲ ಕೃಷಿ ವಿಜ್ಞಾನ ಕೇಂದ್ರಗಳ ಮೇಲ್ವಿಚಾರಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕೃಷಿ ವಿಜ್ಞಾನ ಕೇಂದ್ರಗಳು ಹೇಗೆ ಇರಬೇಕು, ಏನನ್ನು ಮಾಡಬೇಕು, ಕೃಷಿಕರಿಗೆ ಹೇಗೆ ನೆರವಾಗಬೇಕು ಅನ್ನುವ ನಿಟ್ಟಿನಲ್ಲಿ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಹಾಸನದ ಕಂದಲಿ ಸಮೀಪ ಇರತಕ್ಕಂತಹ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿಯನ್ನು ನೀಡಿದಂತಹ ಸಂದರ್ಭದಲ್ಲಿ ಆಕಾಶವಾಣಿಗೆ ಮಾತನಾಡಲಿಕ್ಕೆ ಅವರು ಲಭ್ಯರಾದರು. ಕೃಷಿಯ ಬಗ್ಗೆ ಆಳವಾದಂತಹ ಅಧ್ಯಯನವನ್ನು ಮಾಡಿ ಕೃಷಿ ಕ್ಷೇತ್ರ ಇವತ್ತು ಹೇಗಿದೆ, ಕೃಷಿ ಕ್ಷೇತ್ರದಲ್ಲಿ ಏನೆಲ್ಲ ಆಗ್ತಾ ಇದೆ, ಬೆಳವಣಿಗೆಗಳು ಹೇಗಾಗ್ತಾ ಇದ್ದಾವೆ, ಮತ್ತು ಸಮಸ್ಯೆಗಳು ಏನಿದ್ದಾವೆ, ಆ ಸಮಸ್ಯೆಗಳಿಗೆ ಪರಿಹಾರ ಏನು ಅನ್ನುವಂತಹ ಕುರಿತು ಒಂದು ಮಾತುಕತೆಯನ್ನು ಇವತ್ತು ಚಂದ್ರೇಗೌಡ ಅವರೊಂದಿಗೆ ನಾವು ಮಾತನಾಡ್ತಾ ಇದ್ದೇವೆ. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಕರ್ನಾಟಕ ಭೌಗೋಳಿಕವಾಗಿ ಬಹಳ ವಿಭಿನ್ನವಾದಂತಹ ಒಂದು ರಾಜ್ಯ ಅಂತ ಹೇಳಿ ನಾವು ಹೇಳ್ತೇವೆ, ನೀವು ಕೂಡ ಅದನ್ನ ನೋಡಿದ್ದೀರಿ. ಕೃಷಿಗೆ ಸಂಬಂಧಪಟ್ಟ ಹಾಗೆ ಬಹಳ ವಿಭಿನ್ನತೆಯನ್ನು ಹೊಂದಿರತಕ್ಕಂಥ ಒಂದು ರಾಜ್ಯ, ಕೃಷಿಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕವನ್ನು ತಾವು ಹೇಗೆ ನೋಡ್ಲಿಕ್ಕೆ ಇಷ್ಟಪಡ್ತೀರಿ? ಕರ್ನಾಟಕ ಯಾವುದೇ ದೃಷ್ಟಿಯಿಂದ ನೋಡಿದರೂ ಒಂದು ಅದ್ಭುತವಾದ ಪ್ರದೇಶ, ಭಾಳ ಒಂದು ಪ್ರೀತಿ ಪಡುವಂಥದ್ದು, ಹೆಮ್ಮೆ ಪಡುವಂಥ ಪ್ರದೇಶ. ಕನ್ನಡಿಗರಾಗಿ ಈ ಭಾಗದಲ್ಲಿ ನಾವು ಹುಟ್ಟಿದ್ದೀವಿ, ನೆಲೆಸಿದ್ದೀವಿ, ಜೀವಿಸ್ತಾ ಇದ್ದೀವಿ ಅನ್ನೋದೇ ಒಂದು ವಿಶೇಷ. ಅದರಲ್ಲೂ ಕೂಡ ಕೃಷಿಗೆ ನಮಗೆ ಹೆಮ್ಮೆ ಪಡುವಂಥ ವಿಷಯ ಏನಂತ ಅಂದರೆ ಅತ್ಯದ್ಭುತವಾದ ಒಂದು ವೈವಿಧ್ಯತೆ. ನೀವು ಕರಾವಳಿ, ಬೆಟ್ಟ ಪ್ರದೇಶ, ಮಲೆನಾಡು, ಅರೆ ಮಲೆನಾಡು, ಮೈದಾನ ಪ್ರದೇಶ, ಮೈದಾನ ಪ್ರದೇಶದಲ್ಲಿ ದಕ್ಷಿಣ ಒಳನಾಡು, ಮಧ್ಯಭಾಗದ ಕರ್ನಾಟಕದ ಪ್ರದೇಶ, ಉತ್ತರ ಕರ್ನಾಟಕ, ಎಲ್ಲವೂ ಕೂಡ ವಿಭಿನ್ನ. ಹಾಗಾಗಿ ನೀವು ಯಾವುದೇ ಒಂದು ದೃಷ್ಟಿಯಿಂದ ನೋಡಿದರೂ ಕೂಡ ಕರ್ನಾಟಕ ಒಂದು ಅದ್ಭುತವಾದ ಪ್ರದೇಶ, ರಾಜ್ಯ, ನಮ್ಮ ದೇಶ ಇದು. ತಾವು ವಿಜ್ಞಾನಿಯಾಗಿ ಇಡೀ ದೇಶದಾದ್ಯಂತ ಕೆಲಸವನ್ನ ಮಾಡಿರ್ತಕ್ಕಂಥದ್ದು, ಮತ್ತೊಂದು ಹೆಮ್ಮೆ ಏನಪ್ಪ ಅಂತ ಹೇಳಿದ್ರೆ ನೀವು ನಮ್ಮವರು ಅಂತ ಹೇಳಿ, ನಮ್ಮವರು ಅಂತ ಹೇಳಿದ್ರೆ ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ಮರವಳಲು ಗ್ರಾಮದವರು, ಹಾಗಾಗಿ ನೀವು ನಮ್ಮ ಹೆಮ್ಮೆ ಅಂತ ಹೇಳಿ ಅನ್ಸುತ್ತೆ. ಈ ನಿಟ್ಟಿನಲ್ಲಿ ಇಡೀ ದೇಶದಾದ್ಯಂತ ತಾವು ಸಂಚರಿಸಿದಿರಿ. ಈಗಂತೂ ದಕ್ಷಿಣ ಭಾರತದ ಕೃಷಿ ವಿಜ್ಞಾನ ಕೇಂದ್ರಗಳೇನಿದ್ದಾವೋ ಅವೆಲ್ಲದರ ಮೇಲ್ವಿಚಾರಕರಾಗಿ ಕೆಲಸವನ್ನ ಮಾಡ್ತಾ ಇದ್ದೀರಿ. ನೆರೆಯ ರಾಜ್ಯಗಳಿಗೆ ಹೋಲಿಕೆಯನ್ನು ಮಾಡಿಕೊಂಡ್ರೆ ಕರ್ನಾಟಕದ ಕೃಷಿ ಅನ್ನುವಂಥದ್ದು ಹೇಗಿದೆ? ಒಂದು ದೃಷ್ಟಿಯಿಂದ ನೋಡಿದರೆ ಬಹಳಷ್ಟು ಸುಸ್ಥಿತಿನಲ್ಲಿದ್ದೀವಿ ಅಂತ ಹೇಳ್ಕೋಬೋದು. ಯಾವ ದೃಷ್ಟಿ ಇಲ್ಲ ಅಂತಂದರೆ ನಮ್ಮ ನೈಸರ್ಗಿಕ ಸಂಪನ್ಮೂಲಗಳನ್ನು ನೋಡಿದರೆ, ಉದಾಹರಣೆಗೆ ಕೇರಳದಲ್ಲಿ ಇರುವಂಥ ಒಂದು ನೈಸರ್ಗಿಕ ಸಂಪನ್ಮೂಲಗಳ ಕೃಷಿಗೆ ಸಂಬಂಧಪಟ್ಟಂತೆ ಹಾಗೂ ನಮ್ಮ ರಾಜ್ಯದ ಕಂಪೇರ್ ಮಾಡಿದರೆ ನಾವು ಬಹಳಷ್ಟು ಸಮೃದ್ಧಿಯಾಗಿದ್ದೀವಿ ಅಂತ ಹೇಳ್ಕೋಬೋದು. ಮಳೆ, ಬಿಸಿಲು, ಮಣ್ಣು, ಗಾಳಿ ಎಲ್ಲವೂ ಕೂಡ ನಾವು ಹೆಚ್ಚಿನ ಅಂಶಗಳಿಗೆ ಹೋಲಿಸಿದರೆ ನಾವು ಬಹಳಷ್ಟು ಸಮೃದ್ಧಿಯಾಗಿದ್ದೀವಿ ಅಂತ ಹೇಳ್ಕೋಬೋದು. ಆದರೆ ನೋಡುಗರಿಗೆ ಹೇಗೆ ಕಾಣಿಸುತ್ತೆ ಅಂತಂದರೆ ಕೇರಳದಲ್ಲಿ ಗಾಡ್ಸ್ ಓನ್ ಕಂಟ್ರಿ ಅಂತ ಹೇಳ್ತೀವಿ, ಅದೊಂದು ಸ್ವರ್ಗ ಅಂತ ಹೇಳ್ತೀವಿ. ಆದರೆ ಕೃಷಿ ಮಾಡಬೇಕು ಅಂತ ಅಂದರೆ ಅದರದೇ ಆದ ತೊಂದರೆಗಳಿದೆ, ನಮಗೆ ನಮ್ಮದೇ ಆದ ಒಂದು ಅನುಕೂಲತೆಗಳು ಬೇಕಾದಷ್ಟಿದ್ದಾವೆ. ಏನೆಲ್ಲ ಅನುಕೂಲತೆಗಳನ್ನು ತಾವು ಗುರುತಿಸಿದಿರಿ? ಒಂದು ಇಲ್ಲಿರ್ತಕ್ಕಂಥ ವೈವಿಧ್ಯಮಯ ಮಣ್ಣು. ನಮಗೆ ಉತ್ತರ ಕರ್ನಾಟಕಕ್ಕೆ ಹೋದರೆ ಕಪ್ಪು ಮಣ್ಣು ಅಂತ ಹೇಳ್ತೀವಲ್ಲ, ಅದೊಂದು ಬಹಳ ಒಂದು ಸಮೃದ್ಧವಾದ ಮಣ್ಣು. ಮಧ್ಯಭಾಗದ ಮಣ್ಣು ಕಪ್ಪು ಮತ್ತು ಕೆಂಪು ಮಣ್ಣು ಮಿಶ್ರಿತವಾಗಿದ್ದು, ಇನ್ನು ದಕ್ಷಿಣ ಒಳನಾಡಲ್ಲಿರ್ತಕ್ಕಂಥ ಬಹಳ ಅದ್ಭುತವಾದ ಸಂಪದ್ಭರಿತವಾದ ಮಣ್ಣು, ಹಾಗೆ ಮಲೆನಾಡಿನಲ್ಲಿರ್ತಕ್ಕಂಥ ಮಣ್ಣು, ಕರಾವಳಿಯಲ್ಲಿರ್ತಕ್ಕಂಥ ಮಣ್ಣು ಬಹಳಷ್ಟು ಸಮೃದ್ಧಿಯಾಗಿರ್ತಕ್ಕಂಥ ಮಣ್ಣು. ಮತ್ತು ನೀರು, ನಮ್ಮಲ್ಲಿ ಹರಿತಕ್ಕಂಥ ನದಿಗಳು ಅಂದರೆ ವಿಸ್ತಾರವಾಗಿ, ಈಗ ಕೇರಳದಲ್ಲಿ ಒಂದು ನದಿ ಹುಟ್ಟಿ ಹರಿಯೋದಕ್ಕೂ ಮತ್ತೆ ಸಾಗರ ಸೇರೋದಕ್ಕೂ ಬಹಳಷ್ಟು ಕಡಿಮೆ ಅಂತರ ಇರ್ತದೆ. ಆದರೆ ನಮ್ಮಲ್ಲಿ ಹಾಗಲ್ಲ. ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿದ ನದಿಗಳು ಹೆಚ್ಚು ಕಡಿಮೆ ಒಂದು 500-600 ಕಿಲೋಮೀಟರ್ ದೂರ ನಮ್ಮ ರಾಜ್ಯದಲ್ಲಿ ಚಲಿಸಿ ಆನಂತರ ಬೇರೆ ರಾಜ್ಯಕ್ಕೆ ಹೋಗ್ತವೆ. ಹಾಗಾಗಿ ನೋಡಿದರೆ ನಮ್ಮಲ್ಲಿರ್ತಕ್ಕಂಥ ನೀರಿನ ಲಭ್ಯತೆ ಕೂಡ, ಗುಣಮಟ್ಟದ ನೀರು, ನಾವು ತುಂಗೆ ಕಾವೇರಿ ಮೇಲೆ ಕೃಷ್ಣ, ಘಟಪ್ರಭಾ, ಮಲಪ್ರಭಾ ಇವನ್ನೆಲ್ಲ ಹೋಲಿಸಿದ್ರೆ ನಾವು ನೀರಿನಲ್ಲೂ ಕೂಡ ಬಹಳಷ್ಟು ಸಮೃದ್ಧಿಯಾಗಿದ್ದೀವಿ. ಅದನ್ನ ಬಳಸ್ಕೊತಾ ಇರೋ ರೀತಿ ನೋಡಿದ್ರೆ ಕೆಲವು ಹಲವಾರು ಸಂಶಯಗಳು ಬರ್ತವೆ, ಆದರೆ ಸಂಪನ್ಮೂಲಗಳ ದೃಷ್ಟಿಯಿಂದ ನೋಡಿದರೆ ಖಂಡಿತವಾಗಿಯೂ ನಾವು ಬಹಳಷ್ಟು ಸಮೃದ್ಧಿಯಾಗಿದ್ದೀವಿ. ಭೌಗೋಳಿಕವಾಗಿ ತುಂಬಾ ಸಮೃದ್ಧಿಯನ್ನು ನಾವು ಹೊಂದಿದ್ದೀವಿ ಅನ್ನುವಂಥದ್ದು ತಮ್ಮ ಅಭಿಪ್ರಾಯ, ಬೇರೆ ರಾಜ್ಯಗಳಿಗೆ ಹೋಲಿಕೆಯನ್ನ ಮಾಡಿಕೊಂಡ್ರೆ. ಇದನ್ನ ತುಂಬಾ ಜನರು ಕೂಡ ಹೇಳ್ತಾರೆ, ಭೌಗೋಳಿಕವಾಗಿ ತುಂಬಾ ವಿಭಿನ್ನವಾಗಿ ಇದೆ. ತಾವು ಹೇಳಿದಾಗೆ ಮಣ್ಣಿನ ವಿಧಗಳು ಕೂಡ ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ತರಹದ ಮಣ್ಣಿನ ವಿಧಗಳು ದೊರಕುತ್ತೆ, ಹಾಗೆ ವಾತಾವರಣವು ಕೂಡ ಪೂರಕವಾಗಿದೆ. ಎಷ್ಟು ಮಟ್ಟಿಗೆ ಪೂರಕ ಆಗಿದೆ ಅಂತ ಅಂದ್ರೆ, ನಾವು ಕಾಶ್ಮೀರದಲ್ಲಿ ಬೆಳೀತಕ್ಕಂತಹ ಏನು ಸೇಬಿದೆಯೋ ಅದನ್ನು ಕೂಡ ಕರ್ನಾಟಕದಲ್ಲಿ ನಾವು ಬೆಳಿಬಹುದು, ಇನ್ಯಾವುದೋ ಮರುಭೂಮಿಯಲ್ಲಿ ಬೆಳೀತಕ್ಕಂತ ಒಂದು ಬೆಳೆಯನ್ನು ಕೂಡ ಬೆಳಿಬಹುದು ಅನ್ನುವಂಥದ್ದು. ಇಲ್ಲಿರ್ತಕ್ಕಂತಹ ಮಲೆನಾಡು, ಅರೆ ಮಲೆನಾಡು, ಬಯಲುಸೀಮೆ ಇವೆಲ್ಲವೂ ಕೂಡ ಎಲ್ಲಾ ತರಹದ ಬೆಳೆಯನ್ನು ಕೂಡ ಬೆಳೆಯಲಿಕ್ಕೆ ಪೂರಕವಾದಂತಹ ಒಂದು ವಾತಾವರಣವನ್ನ ತಂದುಕೊಟ್ಟಿದೆ ಅನ್ನುವಂಥದ್ದು. ಸ್ವಾಭಾವಿಕವಾಗಿ ಇರ್ತಕ್ಕಂತಹ ಈ ಅನುಕೂಲವನ್ನ ನಾವು ಸದ್ಬಳಕೆ ಮಾಡಿಕೊಂಡಿದ್ದೀವ. ಅದು ಎರಡು ರೀತಿಯಲ್ಲಿ ಹೇಳಬೇಕಾಗುತ್ತೆ, ಒಂದು ಪ್ರಯತ್ನ, ಇನ್ನೊಂದು ಅವಕಾಶ. ನನಗೆ ಅನ್ಸಿದ ಮಟ್ಟಿಗೆ ಅವಕಾಶಗಳು ಸಾಕಷ್ಟು ಇದ್ದಾವೆ, ಆದರೆ ಎಲ್ಲೋ ಒಂದು ಕಡೆ ಪ್ರಯತ್ನಗಳು ಸಾಕಷ್ಟು ಆಗ್ತಾ ಇಲ್ಲ ಅಂತ ಹೇಳ್ಬೋದು. ಅದರಲ್ಲೂ ಹೆಚ್ಚಿನ ರೀತಿಯಲ್ಲಿ ಹೇಳಬೇಕು ಅಂತ ಅಂದರೆ ಕೃಷಿಕರಲ್ಲಿ ಕೃಷಿಯ ಬಗ್ಗೆ ಸಾಕಷ್ಟು ರೀತಿಯ ಅನುಮಾನಗಳು ಹುಟ್ಟಿಕೊಂಡಿದ್ದಾವೆ. ನಮಗೆ ಯಾವ ರೀತಿ ಕೃಷಿಕರಿಗೆ ಈ ಒಂದು ಸಂದೇಹವನ್ನು ಪರಿಹರಿಸಬೇಕು ಅಂತ ಹೇಳಿ ನಮಗೆ ಒಂದೊಂದ್ಸರಿ ಗೊಂದಲ ಆಗುತ್ತೆ. ಯಾಕೆಂದ್ರೆ ನಾವು ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದಾಗ ಪ್ರತಿಯೊಂದು ಅಂಶ ಕೂಡ ನಮಗೆ ಸಾಕಷ್ಟು ಅನುಕೂಲಕತೆಯವಾಗಿಯೇ ಇದೆ. ಈಗ ನಾವು ಭತ್ತ ಬೆಳೆಯೋ ರೀತಿ, ರಾಗಿ ಬೆಳೆಯೋ ರೀತಿ, ಜೋಳ ಬೆಳೆಯೋ ರೀತಿ, ಇದು ಆಹಾರ ಧಾನ್ಯಗಳಾದರೆ, ಇನ್ನು ಬೇರೆ ಹಣ್ಣು ತರಕಾರಿ ಮತ್ತು ಪಶುಸಂಗೋಪನೆ ಇವನ್ನೆಲ್ಲ ನೋಡಿದಾಗ ನಮ್ಮಲ್ಲಿರ್ತಕ್ಕಂಥ ವೈಜ್ಞಾನಿಕ ಬೆಳವಣಿಗೆಗಳನ್ನ ನಾವಿನ್ನೂ ಸರಿಯಾದ ಮಟ್ಟದಲ್ಲೂ ಉಪಯೋಗಿಸ್ಕೊತಾ ಇಲ್ಲ ಅಂತ ಒಂದು ಅನುಮಾನ ಬರುತ್ತೆ. ಇದು ಯಾಕೆ ಹೇಳ್ತೀನಿ ಅಂತ ಅಂದರೆ, ನಾನು ಮಹಾರಾಷ್ಟ್ರದ ಹಲವಾರು ಭಾಗಗಳಿಗೆ ಹೋಗ್ತೀನಿ, ಕೇರಳ, ತಮಿಳುನಾಡು, ಇವನ್ನೆಲ್ಲ ನೋಡಿದಾಗ ನಮ್ಮಲ್ಲಿರ್ತಕ್ಕಂಥ ಅವಕಾಶಗಳನ್ನು ನಾವು ಪರಿಪೂರ್ಣವಾಗಿ ಬಳಸ್ಕೊಂಡಿಲ್ಲ ಅಂತ ಅನಿಸುತ್ತೆ ನನಗೆ. ಇನ್ನೂ ಬಳಕೆ ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ, ಅದನ್ನು ಸದ್ಬಳಕೆಯನ್ನು ಮಾಡ್ಕೋಬೇಕು. ಹೆಚ್ಚಾಗಿ ಬಳಕೆಯನ್ನು ಮಾಡಿಕೊಂಡು ನಾವು ಅಭಿವೃದ್ಧಿ ಪಥದತ್ತ ಮುನ್ನಡಿಬೇಕು ಅನ್ನುವಂಥದ್ದು ತಮ್ಮ ಒಂದು ಅನಿಸಿಕೆ. ಇದೆಲ್ಲದರ ನಡುವೆ ಅಷ್ಟೋ ಇಷ್ಟು ಒಂದಷ್ಟು ಕೃಷಿಯನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ, ಅದರ ಮೂಲಕ ಬದುಕನ್ನು ಕೂಡ ಕಟ್ಟಿಕೊಂಡಿರ್ತಕ್ಕಂಥದ್ದು. ಇತ್ತೀಚಿನ ದಿವಸಗಳಲ್ಲಿ ಈ ಕೃಷಿ ವಲಯದಲ್ಲಿ ಏನು ಕೃಷಿಕರಿದ್ದಾರೋ ಅವರಲ್ಲಿ ಒಂದಷ್ಟು ಉತ್ಸಾಹ ಕಡಿಮೆ ಆಗ್ತಾ ಇದೆ ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ, ಆಸಕ್ತಿ ಕಡಿಮೆ ಆಗ್ತಾ ಇದೆ ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ. ಇದು ತಮ್ಮ ಅನುಭವಕ್ಕೂ ಕೂಡ ಬಂದಿದೆಯಾ ಹೇಗೆ? ಖಂಡಿತ ಹೌದು, ಇದು ನಾನು ಬೇರೆ ರಾಜ್ಯಗಳಿಗೆ ಹೋಲಿಸಿದಾಗ ನಮ್ಮಲ್ಲಿ ಅದ್ಯಾಕೋ ಗ್ರಾಮ ಮಟ್ಟದಲ್ಲಿ ಆ ಉತ್ಸಾಹ ಕಡಿಮೆ ಆಗ್ತಾ ಇದೆಯೇನೋ ಅಂತ ಅನಿಸುತ್ತೆ. ಕೃಷಿಕರಲ್ಲಿ, ಕೃಷಿಕರ ಮಕ್ಕಳಲ್ಲಿ, ಕೃಷಿಕರ ಸಂಸಾರದಲ್ಲಿ ಕೃಷಿ ಬಗ್ಗೆ ಇರತಕ್ಕಂಥ ಒಂದು ಆಸಕ್ತಿ ಮತ್ತೆ ಒಂದು ವಿಶ್ವಾಸ ಕಡಿಮೆ ಆಗ್ತಾ ಇದೆಯೇನೋ ಅಂತ ಅನಿಸುತ್ತೆ ನನ್ನ ಅನುಭವ ಇದು. ಅದು ಎರಡು ಮೂರು ರೀತಿ ವಿಚಾರ ಮಾಡ್ಬೋದು. ಒಂದು, ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳೋ ಮಟ್ಟ. ಈಗ ಯಾವುದೋ ಒಂದು ಬೆಳೆ ಬೆಳಿಬೇಕು ಅಂತ ಅಂದರೆ ನಾವು ಅದರದೇ ಆದ ವಿಶಿಷ್ಟವಾದ ತಂತ್ರಜ್ಞಾನಗಳು ಇರ್ತವೆ. ಈಗ ಸರಿಯಾದ ತಳಿಗಳನ್ನ ಬಳಸೋದಿರ್ಬೋದು, ಆ ತಳಿಗಳ ಗುಣಮಟ್ಟದ ಬೀಜವನ್ನು ಬಳಸುವಂಥದ್ದು, ಆ ಬೀಜಗಳನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ಪದ್ಧತಿಯನ್ನು ಉಪಯೋಗಿಸಿ ಬಿತ್ತುವಂಥದ್ದು, ಅಥವಾ ಸರಿಯಾದ ಗುಣಮಟ್ಟದ ಸಸಿಗಳನ್ನ ತಂದು ನಾಟಿ ಮಾಡುವಂಥದ್ದು. ಆ ನಾಟಿ ಮಾಡಬೇಕಾದ್ರೆ ಆಗಿರ್ಬೇಕಂತ ಆ ಮಣ್ಣಿನ ತಯಾರಿ, ಜಮೀನಿನ ತಯಾರಿ, ಮತ್ತೆ ಕೊಟ್ಟಿಗೆ ಗೊಬ್ಬರ ಅಥವಾ ಸಾವಯವ ಗೊಬ್ಬರ ಅಥವಾ ಮಣ್ಣಿನ ಗುಣಮಟ್ಟವನ್ನು ಅಭಿವೃದ್ಧಿಯಾಗಿ ಅಥವಾ ಸಾಕಷ್ಟು ಸುವ್ಯವಸ್ಥೆಯಲ್ಲಿ ಇಟ್ಕೊಳ್ಳೋಂಥ ಒಂದು ಕಾರ್ಯಕ್ರಮಗಳು, ಪದ್ಧತಿಗಳು, ಇವುಗಳನ್ನೆಲ್ಲ ನಾವು ನಮಗೆ ಗೊತ್ತು, ಎಲ್ಲವೂ ಗೊತ್ತು ಅನ್ನೋ ರೀತಿಯಲ್ಲಿ ಯುವಕರು ಅಥವಾ ಕೃಷಿಕರು ಮಾಡ್ತಾ ಇರೋ ರೀತಿಯನ್ನು ನೋಡ್ತಾ ಇದ್ದೀವಿ. ಆದರೆ ವಿಜ್ಞಾನ ಸಾಕಷ್ಟು ಮುಂದುವರೆದಿದೆ, ಆ ವಿಜ್ಞಾನ ಪರಿಪೂರ್ಣವಾಗಿ ನಾವು ಅಳವಡಿಸ್ಕೊಂಡಿಲ್ಲ ಅಂತ ಅನ್ನೋದು ಒಂದು. ಇದರಲ್ಲಿ ಗೊತ್ತಾಗುತ್ತೆ ನಮಗೆ ನಮ್ಮಲ್ಲಿ, ನಮ್ಮ ರೈತರಲ್ಲಿ, ಯುವಕರಲ್ಲಿ ಆಸಕ್ತಿ ಕಡಿಮೆ ಆಗ್ತಿದೆಯೇನೋ ಅಂತ. ಎರಡನೇದೇನು ಅಂತ ಅಂದರೆ, ಬೆಳವಣಿಗೆ ಆಗ್ತಾ ಇರೋವಂಥದ್ದಲ್ಲಿ ನಾವು ಎಲ್ಲವನ್ನೂ ಕೂಡ ನಾವು ನಿಸರ್ಗದ ಮೇಲೆ ಬಿಡ್ಲಿಕ್ಕಾಗಲ್ಲ. ಎಲ್ಲವೂ ಮಳೆ ಬಂದರೆ ಆಗಲಿ, ಮಳೆ ಬರಲಿಲ್ಲ ಅಂತ ಅಂದರೆ ಏನೋ ದೇವರಿಚ್ಛೆ, ಆ ಮಟ್ಟಕ್ಕೆ ನಾವು ಹೋಗಬಾರದು. ಅಂದರೆ ಪ್ರತಿಯೊಂದು ಪರಿಸ್ಥಿತಿನಲ್ಲೂ ಕೂಡ ನಿಭಾಯಿಸುವಂಥ ವೈಜ್ಞಾನಿಕ ತಂತ್ರಜ್ಞಾನಗಳು ಇದ್ದಾವೆ, ಅದನ್ನು ಪ್ರಯತ್ನ ಮಾಡಬೇಕಾಗತ್ತೆ. ಉದಾಹರಣೆಗೆ ಒಂದು ಲೈಫ್ ಸೇವಿಂಗ್ ಇರಿಗೇಷನ್ ಅಂತ ಹೇಳ್ತೀವಿ ನಾವು. ಈಗ ಯಾವುದೇ ಒಂದು ಬೆಳೆ ಬೆಳೆದರೆ ಅದು ಒಂದು ಕ್ರಿಟಿಕಲ್ ಹಂತದಲ್ಲಿ ಒಂದು ಲೈಫ್ ಸೇವಿಂಗ್ ಇರಿಗೇಷನ್ ಅದನ್ನು ವ್ಯವಸ್ಥೆ ಮಾಡಿಕೊಳ್ಳೇಬೇಕು ನಾವು. ಅದನ್ನ ಉಳಿಸ್ಕೋಬೇಕು. ಅದನ್ನ ಅಷ್ಟನ್ನಾದ್ರೂ ನೀರಾವರಿ ವ್ಯವಸ್ಥೆ ಮಾಡಿಕೊಂಡೇ ನಾವು ಕೃಷಿಗೆ ಕೈ ಹಾಕಬೇಕಾಗತ್ತೆ. ಎಲ್ಲವನ್ನು ನಾವು ನಿಸರ್ಗದ ಮೇಲೆ ಬಿಡಬಾರ್ದು. ಅವಾಗ ಏನನ್ಸುತ್ತೆ ಅಂದರೆ ನಾವು ವಿಜ್ಞಾನವನ್ನು ಸರಿಯಾಗಿ ಉಪಯೋಗಿಸ್ಕೊತಾ ಇಲ್ಲ ಅನ್ಸುತ್ತೆ. ಎರಡನೇದು, ಯಾವುದೇ ಕೀಟ ರೋಗವನ್ನು ಖಂಡಿತವಾಗಿ ನಾವು ಹತೋಟಿಗೆ ತಗೋಬೋದು. ಯಾವಾಗ? ನಾವು ಸಾಕಷ್ಟು ಮುಂಜಾಗ್ರತೆ ವಹಿಸಿದಾಗ. ಈಗ ಎಷ್ಟೋ ಸಾರಿ ಹೇಳ್ತಾರೆ ರೈತರು, ಅದು ಬಂದರೆ ಬಂದಮೇಲೆ ನಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅಂಥೇಳಿ. ಅದಕ್ಕೆ ಬರುವಂಥ ಲಕ್ಷಣಗಳು ಇದ್ದಾಗ, ಹವಾಮಾನ ಲಕ್ಷಣಗಳು ಇದ್ದಾಗ ನಮಗೆ ಗೊತ್ತಾಗುತ್ತೆ ಈ ಹಂತದಲ್ಲಿ ಇಂಥ ಮುಂಜಾಗ್ರತೆ ತಗೋಬೇಕು ನಾವು ಅಂತೇಳಿ. ಆ ತಗೊಂಡ್ರೆ ಖಂಡಿತವಾಗಿಯೂ ಕೂಡ ಆ ರೋಗ ಆಗಲಿ ಕೀಟ ಆಗಲಿ ನಾವು ಹತೋಟಿ ಮಾಡ್ಕೋಬೋದು. ಆದರೆ ಬಂದ ಮೇಲೆ ಅಯ್ಯೋ ಏನಾದರೂ ಆಗೋಯ್ತು, ನಮ್ಮ ಹಣೆ ಬರ ಇಷ್ಟು ಅಂತ ಅನ್ನೋ ಒಂದು ಮನೋಭಾವ ತುಂಬ ಜನರಲ್ಲಿ ನಾವು ಕಾಣಿಸ್ತೀವಿ. ಅದು ಕೂಡ ತಪ್ಪು. ವಿಜ್ಞಾನವನ್ನು ನಾವು ಸರಿಯಾಗಿ ಬಳಸ್ಕೊಂಡಿದ್ದೆ ಆದರೆ ಇವೆಲ್ಲವೂ ಕೂಡ ನಮ್ಮ ಕೈನಲ್ಲಿ ಇರ್ತವೆ, ಎಲ್ಲವನ್ನೂ ಕೂಡ ಹತೋಟಿ ಮಾಡ್ಕೋಬೋದು. ಈ ವಿಶ್ವಾಸ ನಾನು ಕೇರಳದಲ್ಲಿ ನೋಡ್ತೀನಿ, ಮಹಾರಾಷ್ಟ್ರದಲ್ಲಿ ನೋಡ್ತೀನಿ. ಅವರು ಒಂದು ವಿಚಾರಗೋಷ್ಠಿ ಏನಾದರೂ ಮಾಡಿದರೆ, ಯಾವುದೇ ಬೆಳೆ ಬಗ್ಗೆ ವಿಚಾರಗೋಷ್ಠಿ ಮಾಡಿದರೆ ದುಡ್ಡು ಕೊಟ್ಟು ಆ ವಿಚಾರಗೋಷ್ಠಿನಲ್ಲಿ ಭಾಗವಹಿಸೋದಕ್ಕೆ ತಯಾರಿರ್ತಾರೆ, ದುಡ್ಡು ಕೊಟ್ಟು ಬರ್ತಾರೆ. ನಮ್ಮಲ್ಲಿ ನಾವೇ ವಿಚಾರ ಸಂಕಿರಣಗಳನ್ನ ಆಚರಿಸಿ ಆಯೋಜನೆ ಮಾಡಿ ಗ್ರಾಮ ಮಟ್ಟದಲ್ಲಿರ್ಬೋದು, ಪಂಚಾಯತಿ ಮಟ್ಟದಲ್ಲಿರ್ಬೋದು, ಹೋಬಳಿ ಮಟ್ಟದಲ್ಲಿರ್ಬೋದು ಆಯೋಜಿಸಿದ್ರು ಕೂಡ ಅಲ್ಲಿಗೆ ಬರೋ ರೈತರು ಭಾಳಷ್ಟು ಕಡಿಮೆ. ವೈಯಕ್ತಿಕವಾಗಿ ಸಂಪರ್ಕ ಇಟ್ಕೊಂಡು ಬರೋರು ಒಂದಷ್ಟು ಜನ ಬರ್ತಾರೆ. ಆದರೆ ಉದ್ದೇಶಪೂರ್ವಕವಾಗಿ ನಾನು ಈ ಬೆಳೆ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ನಾನು ಬೆಳೆ ಬೆಳಿಬೇಕು, ಸಂಪೂರ್ಣ ಮಾಹಿತಿ ಅಂತ ಅಂದ್ರೆ ಏನೋ ನಾವು ಇಷ್ಟು ವರ್ಷದಿಂದ ಬೆಳೆ ಬೆಳೀತಾ ಇದೀವಿ ಅದ್ರಲ್ಲಿ ಏನಿದೆ ತಿಳ್ಕೊಳ್ಳೋದು ಅಂತೇಳಿ ತುಂಬಾ ಜನರ ಅಭಿಪ್ರಾಯ ಇರುತ್ತೆ. ಹಾಗಲ್ಲ, ಇವತ್ತು ವಿಜ್ಞಾನ ಬಹಳಷ್ಟು ವೇಗವಾಗಿ ಬೆಳೀತಾ ಇದೆ. ನಮ್ಮಲ್ಲಿ ಅಷ್ಟೇ ಇಲ್ಲ, ಬೇರೆ ಕಡೆ ಎಲ್ಲ ವಿಜ್ಞಾನ ಏನು ವೇಗವಾಗಿ ಬೆಳೀತಾ ಇದೆ ಅದನ್ನ ತಂದು ನಾವು ಬೆಳಿಬೇಕಾಗತ್ತೆ, ಅದನ್ನ ಉಪಯೋಗಿಸ್ಕೊಂಡು ನಾವು ಬೆಳಿಬೇಕಾಗತ್ತೆ. ಆ ಮನೋಭಾವ ಕಡಿಮೆ ಇದೆ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ. ಇದು ಬದಲಾವಣೆ ಆಗಲೇಬೇಕು. ತವಾಗ್ಲೇ ಹೇಳಿದಾಗೆ ಈ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಈ ಕೃಷಿ ವಿಜ್ಞಾನ ಇವತ್ತು ತುಂಬ ಮುಂದೆ ಹೋಗಿದೆ. ಸಾಕಷ್ಟು ಸಂಶೋಧನೆಗಳಾಗಿದ್ದಾವೆ, ಹೊಸ ಹೊಸ ತಂತ್ರಜ್ಞಾನಗಳು ಬಂದಿದ್ದಾವೆ. ಇದನ್ನು ನಾವು ಅಲ್ಲಗಳೀಲಿಕ್ಕೆ ಸಾಧ್ಯ ಇಲ್ಲ. ತುಂಬ ತಂತ್ರಜ್ಞಾನಗಳು ಬಂದಿರುವಂಥದ್ದು, ಪ್ರತಿ ವರ್ಷವೂ ಕೂಡ ಬರ್ತಾ ಇರುವಂಥದ್ದನ್ನು ನಾವು ಗಮನಿಸಬಹುದು. ಇಷ್ಟೆಲ್ಲ ತಂತ್ರಜ್ಞಾನಗಳು ಬಂದರೂ ಕೂಡ ಇದನ್ನು ಅಳವಡಿಕೆ ಮಾಡುವ ಹಂತದಲ್ಲಿ ಯಾಕೆ ನಮ್ಮ ಕೃಷಿಕರು ಫೇಲ್ ಆಗ್ತಿದ್ದಾರೆ, ಅವ್ರಿಗೇನು ಮಾಹಿತಿ ಕೊರತೆ ಆಗ್ತಾ ಇದೆಯೋ ಅಥವಾ ಬಂಡವಾಳದ ಕೊರತೆ ಆಗ್ತಾ ಇದೆಯೋ ಅಥವಾ ಮಾಡಬೇಕು ಅನ್ನುವಂಥ ಮನಸ್ಸಿಲ್ವೋ, ಈ ಸಮಸ್ಯೆಗೆ ಪರಿಹಾರ ಏನು ಸರ್? ಒಂದು ಆತ್ಮವಿಶ್ವಾಸ ಬೇಕು. ನಾನು ವಿಜ್ಞಾನದ ಪ್ರತಿಫಲ ತೆಗೆದುಕೊಳ್ಳಲೇಬೇಕು, ವಿಜ್ಞಾನದ ಕ್ರಮಗಳನ್ನ ಅನುಸರಿಸಿದ್ರೆ ನನಗೆ ಒಳ್ಳೆ ಬೆಳೆ ಬರುತ್ತೆ, ಆ ಒಳ್ಳೆ ಬೆಳೆ ಮತ್ತು ಬೆಲೆ ಇದು ನನ್ನ ಕೈನಲ್ಲಿದೆ ಅನ್ನೋ ಒಂದು ವಿಶ್ವಾಸ ಬೇಕು. ಈಗ ಹೆಚ್ಚಿನ ಜನರು ರೈತರು ಏನ್ ಹೇಳ್ತಾರೆ, ನಾನು ಮಾಡ್ದಂಗೆ ಮಾಡಿ ಒಳ್ಳೆ ಬೆಳೆ ತೆಗ್ದಿದ್ದೀನಿ ಆದ್ರೆ ಬೆಲೆ ಸಿಗ್ತಾ ಇಲ್ಲ ಅಂತೇಳಿ. ಅದಲ್ಲ, ಈಗ ನೀವು ಒಂದು ಕೆಜಿ ಭತ್ತ ಅಥವಾ ಒಂದು ಕ್ವಿಂಟಲ್ ಅಕ್ಕಿನ ಉತ್ಪಾದಿಸೋದಕ್ಕೆ ನೀವು ಎಷ್ಟು ಖರ್ಚು ಮಾಡ್ತಾ ಇದ್ದೀರಿ, ಅದು ಎಷ್ಟು ಬೆಲೆಗೆ ಹೋಗುತ್ತೆ ಅನ್ನೋದನ್ನ ಯಾರು ಲೆಕ್ಕ ಹಾಕ್ತಾ ಇಲ್ಲ. ಇವತ್ತು ಲೆಕ್ಕ ಹಾಕಿ ನಾನು ಎಲ್ಲಿ ಕಡಿಮೆ ಮಾಡ್ಕೋಬೇಕು ಅನ್ನೋದನ್ನ ವಿಚಾರ ಮಾಡಬೇಕು. ಕಡಿಮೆ ಮಾಡ್ಕೊಳ್ಳೋದಕ್ಕೆ ವಿಜ್ಞಾನ ಬಳಸಬೇಕು. ಮೊದಲನೇದಾಗಿ ಇದು ರೈತರು ಅರ್ಥ ಮಾಡ್ಕೋಬೇಕು, ವಿಜ್ಞಾನದ ಕ್ರಮಗಳು ರೈತರ ಖರ್ಚನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇವತ್ತು ಹೆಚ್ಚಿನ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದೀವಿ. ನಾವು ವಿಜ್ಞಾನದ ಅಭಿವೃದ್ಧಿ ಆಗ್ತಾ ಇರೋದು ಏನು ಅಂತ ಅಂದ್ರೆ ರೈತರ ಖರ್ಚನ್ನು ಹೇಗೆ ಕಡಿಮೆ ಮಾಡ್ಕೋಬೇಕು ಅಂತೇಳಿ. ಈಗ ನಾವು ಡ್ರೋನ್ ಮುಖಾಂತರ ಕೆಲವು ಕ್ರಮಗಳನ್ನ ನಾವು ಅನುಸರಿಸ್ತಾ ಇದ್ದೇವೆ. ಇದಲ್ಲದೆ ಬೀಜೋಪಚಾರ, ನೀವು ಒಂದು ದೊಡ್ಡ ರೋಗವನ್ನ ಒಂದು ಸಣ್ಣ ಕ್ರಮದಿಂದ ಹೇಗೆ ತಡಿಬೇಕು ಅಂತಂದ್ರೆ ಬೀಜೋಪಚಾರನೇ. ಅದಕ್ಕೆ ಬೇಕಾಗಿರೋದು ಹೆಚ್ಚು ಕಡಿಮೆ ಒಂದು ಕೆಜಿಗೆ 2-5 ಗ್ರಾಂ ಕೀಟನಾಶಕ ಇರಬಹುದು ಅಥವಾ ಶಿಲೀಂದ್ರನಾಶಕ ಇರಬಹುದು. ನೀವು ಅದೇ ರೋಗವನ್ನ ನೀವು 1 ಲೀಟರ್ ಔಷಧಿ ಹೊಡೆದ್ರೂ ಕಡಿಮೆ ಮಾಡ್ಲಿಕ್ಕೆ ಆಗಲ್ಲ ಅಂತ ಪರಿಸ್ಥಿತಿ ಬರುತ್ತೆ. ಇದನ್ನ ಸಣ್ಣ ಪ್ರಮಾಣದಲ್ಲಿ ಇದ್ದಾಗಲೇನೆ ನಾವು ಕಡಿಮೆ ಮಾಡ್ಕೋಬಹುದು. ಇದೆಲ್ಲ ವಿಜ್ಞಾನದ ಒಂದು ತಂತ್ರಜ್ಞಾನಗಳು ಇದಾವೆ, ಅದನ್ನ ಸರಿಯಾಗಿ ಮಾಡ್ಕೋಬೇಕಾಗತ್ತೆ. ಎರಡನೇದೇನು ಅಂತ ಅಂದ್ರೆ ಆತ್ಮವಿಶ್ವಾಸ ಇಲ್ಲ ಅಂತ ಹೇಳಿದ್ನಲ್ಲ, ಆತ್ಮವಿಶ್ವಾಸ ಒಬ್ಬ ರೈತನಿಗಿಲ್ಲ ಅಂತ ಅಂದ್ರೆ ಬೇರೆಯವರು ಅದನ್ನ ತುಂಬಬೇಕು. ನಮ್ಮ ಗ್ರಾಮದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಒಬ್ಬರ ಉತ್ಸಾಹ ಕಡಿಮೆ ಆದ್ರೆ ಅದನ್ನ ಇನ್ನೂ ಕಡಿಮೆ ಮಾಡೋ ಅಂತ ಪ್ರಯತ್ನಗಳಾಗ್ತವೆ. ಆದರೆ ಧೈರ್ಯ ತುಂಬಿ ಇಲ್ಲ ಇದರಿಂದ ನಾವು ಮೇಲೆ ಬರಬಹುದು ಅನ್ನೋ ಒಂದು ಒಬ್ಬರಿಗೊಬ್ಬರು ಸಹಕಾರ ಕೊಟ್ಕೊಂಡು ಮೇಲೆ ಬರೋ ಅಂತ ಪ್ರಯತ್ನ ಮಾಡಬೇಕು. ಇದು ಆತ್ಮವಿಶ್ವಾಸ ಕಡಿಮೆ ಆಗೋದಕ್ಕೆ ಇದು ಒಂದು ಕಾರಣ ಇರ್ಬೋದು ಅಂತ ಅನ್ಸುತ್ತೆ. ಮೂರನೇದು ವಿಜ್ಞಾನಿಗಳ ಜೊತೆ ಸಂಪರ್ಕ ಅಥವಾ ಅಧಿಕಾರಿಗಳ ಜೊತೆ ಸಂಪರ್ಕ ಅಥವಾ ಮಾಧ್ಯಮಗಳ ಬಳಕೆ. ಇವತ್ತು ನಾವು ಬಹುಶಃ ಎಲ್ಲರ ಕೈನಲ್ಲೂ ನಾವು ಮೊಬೈಲ್ ನೋಡ್ತೀವಿ. ಮೊಬೈಲ್ನಲ್ಲಿ ಅವರು ಏನು ನೋಡ್ತಾರೆ ಅಂತ ನೋಡಿದರೆ ಈವನ್ ಕೃಷಿಕರು ಕೂಡ 90% ಕೃಷಿಯೇತರ ಕಾರ್ಯಕ್ರಮಗಳು ಅಥವಾ ಸಂಗತಿಗಳನ್ನ ನೋಡ್ತಾ ಇರ್ತಾರೆ. ಅದರಲ್ಲಿರ್ತಕ್ಕಂಥ ಕೃಷಿಗೆ ಸಂಬಂಧಪಟ್ಟಂಥ ಸಾಕಷ್ಟು ಅಂಶಗಳು ಅದರಲ್ಲಿರ್ತವೆ. ಅದನ್ನು ನೋಡಿ ಅವ್ರಿಗೆ ಯಾವ ರೀತಿ ಅದನ್ನು ಉಪಯೋಗಿಸ್ಕೋಬೇಕು ಅದನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಒಂದು ಪ್ರಯತ್ನ ಮಾಡಬೇಕು. ಎರಡನೇದು ಅತಿ ಮುಖ್ಯವಾದದ್ದು, ಸಮೀಪದಲ್ಲೇ ನಿಮಗೆ ಪ್ರತಿ ಜಿಲ್ಲೆನಲ್ಲೂ ಕೃಷಿ ವಿಜ್ಞಾನ ಕೇಂದ್ರಗಳಿದ್ದಾವೆ. ನೀವು ಖುದ್ದಾಗಿ ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಹೋಗ್ಲಿಕ್ಕಾದರೂ ಒಳ್ಳೆಯದು, ಹೋಗ್ಲಿಕ್ಕೆ ಆಗಲಿಲ್ಲ ಅಂದ್ರೂ ಅವ್ರನ್ನ ಮಾಧ್ಯಮಗಳ ಮುಖಾಂತರ ಸಂಪರ್ಕಿಸಬೇಕು. ಸಂಪರ್ಕಿಸಿ ಅವತ್ತಿನ ಪರಿಹಾರವನ್ನು ಅವತ್ತೇ ಕಂಡಿಡ್ಕೊಂಡು ಮಾಡಬೇಕು. ಒಂದು ಸರಿ ಏನಾಗುತ್ತೆ, ಅವರು ಗೊತ್ತಿಲ್ಲದೇನೋ ಗೊತ್ತೋ ಏನೋ ಒಂದು ಡೌಟಿಂದ ಇರಬಹುದು, ಅವರು ಆ ವ್ಯಕ್ತಿನ ಅಥವಾ ವಿಜ್ಞಾನಿಯನ್ನ ಸಂಪರ್ಕ ಮಾಡೋಕ್ಕಾಗದೇ ಇದ್ರೆ ಅವರು ಯಾವುದೋ ವರ್ತಕರು ಅಥವಾ ಪರಿಕರ ವರ್ತಕರ ಹತ್ರ ಹೋಗ್ತಾರಲ್ಲ, ಅಲ್ಲೂ ಕೂಡ ಅವರು ವೈಜ್ಞಾನಿಕವಾಗಿ ಚರ್ಚಿಸಿ ಆನಂತರ ನಿರ್ಧಾರ ತಗೋಬೇಕಾಗತ್ತೆ. ಈಗ ಯಾವುದೇ ಬೀಜವನ್ನಾಗಲಿ ಯಾವುದೇ ಔಷಧಿಯನ್ನಾದ್ರೂ ತಗೋಬೇಕಾದ್ರೆ ಸ್ವಲ್ಪ ಸಮಾಧಾನ ವಹಿಸಿ ಸರಿಯಾದ ಪದಾರ್ಥವನ್ನು ಖರೀದಿಸಿ ಸರಿಯಾದ ಪದ್ಧತಿ ಉಪಯೋಗಿಸಿ ಮಾಡಿದರೆ ಬಹುಶಃ ಎಲ್ಲದಕ್ಕೂ ಒಳ್ಳೆಯ ಪರಿಹಾರ ಸಿಗುತ್ತೆ. ಇದನ್ನು ಅನುಸರಿಸ್ಕೋಬೇಕು. ನಮ್ಮಲ್ಲಿ ಈಗ ಹಾಸನದಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಕಂದಲಿನಲ್ಲಿದೆ, ಅವರು ಎಲ್ಲ ಭಾಗಗಳಿಗೂ ಹೋಗ್ತಾ ಇರ್ತಾರೆ. ಹೋಗ್ಲಿಕ್ಕೆ ಆಗಲಿಲ್ಲ ಅಂದ್ರೂ ನೇರವಾಗಿ ನಿಮ್ಮ ಜೊತೆ ಫೋನ್ಗಳ ಮುಖಾಂತರ ಸಿಗ್ತಾರೆ ಅವರು. ಆನಂತರ ನಿಮ್ಮ ಕಾರ್ಯಕ್ರಮಗಳಲ್ಲಿ, ಕೃಷಿ ವಿಜ್ಞಾನ ಕೇಂದ್ರ ಕಾರ್ಯಕ್ರಮಗಳಲ್ಲಿ, ಆಕಾಶವಾಣಿಯ ಕಾರ್ಯಕ್ರಮಗಳಲ್ಲಿ ಹಲವಾರು ಕಾರ್ಯಕ್ರಮಗಳ ಮುಖಾಂತರ ತಂತ್ರಜ್ಞಾನಗಳನ್ನ ಪರಿಚಯಿಸ್ತಾ ಇರ್ತಾರೆ. ಇವೆಲ್ಲದಕ್ಕಿಂತ ಮಿಗಿಲಾಗಿ ವೈಯಕ್ತಿಕವಾಗಿ ತಮ್ಮ ಬೆಳೆಗಳ ಬಗ್ಗೆ ಏನು ಸಂದೇಹ ಇದೆ ಅದನ್ನ ಪರಿಹಾರ ಪಡಿಸ್ಕೊಳ್ಳೋದು ತುಂಬಾ ಸುಲಭ ಈಗ ಮಾಧ್ಯಮಗಳ ಮುಖಾಂತರ. ದಯವಿಟ್ಟು ಇದನ್ನ ರೈತರು ಉಪಯೋಗಿಸ್ಕೋಬೇಕು ಅಂತ ಕೇಳ್ಕೊತೀನಿ ನಾನು. ಹೀಗೆ ಏನು ಇವತ್ತು ತಂತ್ರಜ್ಞಾನ ಅನ್ನುವಂಥದ್ದು ಇದೆಯೋ ಅದನ್ನು ಅಳವಡಿಕೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ನಾವು ಆಲೋಚನೆಯನ್ನು ಮಾಡಬೇಕು, ಅದಕ್ಕೆ ಪೂರಕವಾದಂಥ ಮಾಹಿತಿಯನ್ನು ಸಂಗ್ರಹವನ್ನು ಮಾಡಬೇಕು. ಇವತ್ತು ಎಲ್ಲವೂ ಕೂಡ ಸಾಧ್ಯವಾಗಿದೆ. ಕೃಷಿಯಲ್ಲಿ ಯಾವುದು ಸಾಧ್ಯ ಇಲ್ಲ ಅಂತ ಹೇಳಿತ್ತೋ ಅದೆಲ್ಲವನ್ನು ಕೂಡ ವಿಜ್ಞಾನ ಅನ್ನುವಂಥದ್ದು ಸಾಧ್ಯವಾಗಿಸಿದೆ. ಈ ನಿಟ್ಟಿನಲ್ಲಿ ಈ ತಂತ್ರಜ್ಞಾನದ ಬಳಕೆಯನ್ನು ಮಾಡಿಕೊಂಡು ಅದರ ನೆರವಿನಿಂದ ಕೃಷಿಕರು ತಮ್ಮ ಬದುಕನ್ನು ಕಟ್ಟಿಕೊಳ್ಳಬಹುದು ಅನ್ನುವಂಥದ್ದು. ಕೃಷಿ ಬಗ್ಗೆ ಮತ್ತೊಂದು ಇತ್ತು, ಆರ್ಥಿಕವಾಗಿ ಇದು ಆದಾಯವನ್ನು ತಂದು ಕೊಡುವುದಿಲ್ಲ, ಆರ್ಥಿಕವಾಗಿ ಆದಾಯ ತಂದು ಕೊಡೋದಿಲ್ಲ ಅಂತ ಅಂದರೆ ಒಂದು ನಿಖರವಾದಂಥ ಆದಾಯ ನಮಗೆ ದೊರೆಯೋದಿಲ್ಲ ಅನ್ನುವಂಥದ್ದು. ಒಂದು ಆರ್ಥಿಕ ಮಟ್ಟ ಏನಿದೆಯೋ ಅದನ್ನು ದ್ವಿಗುಣ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾರ್ಯಕ್ರಮಗಳು ಮತ್ತು ಕೆಲಸಗಳು ಕಳೆದ 4-6 ವರ್ಷಗಳಲ್ಲಿ ನಡೆದವು. ಅದರ ಒಂದು ಔಟ್ಕಮ್ಮು ಅಥವಾ ಪ್ರತಿಫಲ ಇವತ್ತು ಹೇಗೆ ಕಾಣಿಸ್ತಾ ಇದೆ? ಸಾಕಷ್ಟು ರೈತರು ಇದರ ಅನುಕೂಲನ ಪಡೆದುಕೊಂಡು ಆದಾಯವನ್ನು ಜಾಸ್ತಿ ಮಾಡಿಕೊಂಡಿದ್ದಾರೆ. ನಾವು ಕರ್ನಾಟಕದಲ್ಲಿ ಪ್ರತಿ ಒಂದು ಕೃಷಿ ವಿಜ್ಞಾನ ಕೇಂದ್ರಗಳ ಮುಖಾಂತರ ಸುಮಾರು 100 to 120 ರೈತರ ಸಮೀಕ್ಷೆ ಮಾಡಿದ್ದೀವಿ ನಾವು. ಅದರಲ್ಲಿ ತುಂಬ ಖುಷಿ ಪಡೋ, ಸಮಾಧಾನ ಪಡೋ ಅಂಶ ಅಂತ ಅಂದರೆ ಹೆಚ್ಚಿನ ರೈತರು ಆದಾಯವನ್ನು ಜಾಸ್ತಿ ಮಾಡಿಕೊಂಡಿದ್ದಾರೆ. ಅದು ಏನು, ತಂತ್ರಜ್ಞಾನಗಳನ್ನ ಅಳವಡಿಸ್ಕೊಂಡು ಮಾತ್ರ. ತಂತ್ರಜ್ಞಾನಗಳನ್ನ ಅಳವಡಿಸ್ಕೊಂಡ್ರೆ 5 ತರಹದ ಅನುಕೂಲತೆಗಳನ್ನು ನಾವು ನೋಡಿದ್ದೀವಿ. ಒಂದು, ಉತ್ಪಾದಕತೆಯನ್ನು ಜಾಸ್ತಿ ಮಾಡೋದು. ಅಂದರೆ ಈಗ ಒಬ್ಬ ರೈತ 1 ರಾಗಿ ಬೆಳೀತಾ ಇದ್ದರೆ 6 ಅವರು ಸಾಧಾರಣವಾಗಿ ಇಳುವರಿ ತಗೋತಾ ಇದ್ರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಸಲಹೆ ಮತ್ತು ಉತ್ತಮ ಗುಣಮಟ್ಟದ ತಳಿ ಬೀಜ ಉಪಯೋಗಿಸ್ಕೊಂಡು 8-9 ಇಳುವರಿ ಪಡೆದಿದ್ದಾರೆ. ಅಂದ್ರೆ 6 to 8 ಹೆಚ್ಚಾಯ್ತು. ಆಯ್ತಾ, ಇದನ್ನ ಮಾಡಬೇಕು ಅಂತಂದ್ರೆ, ಈಗ 6-8 ಜಾಸ್ತಿ ಮಾಡಬೇಕು ಅಂತಂದ್ರೆ ಖರ್ಚು ಜಾಸ್ತಿ ಮಾಡಿದ್ದಾರೆ ಅಂತ ಅಲ್ಲ, ಖರ್ಚು ಅಷ್ಟೇ ಇಟ್ಕೊಂಡಿದ್ದಾರೆ, ಇಲ್ಲಾಂದ್ರೆ ಅದಕ್ಕಿಂತ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಯಾವತ್ತೂ ಏನು ಸ್ಟಿಚ್ ಇನ್ ಟೈಮ್ ಸೇವ್ಸ್ 9 ಅಂತ ಹೇಳ್ತಾರೆ ಇಂಗ್ಲಿಷ್ನಲ್ಲಿ. ಅಂದ್ರೆ ನಾವು ಕರೆಕ್ಟಾಗಿ ಒಂದು ಟೈಮ್ಗೆ ಏನ್ ಮಾಡಬೇಕೋ ಅದನ್ನು ಮಾಡಿದರೆ ಮುಂದೆ ಆಗುವಂತ ಅನಾಹುತಗಳನ್ನ ನಾವು ತಪ್ಪಿಸ್ಕೋಬಹುದು. ಆ ದೃಷ್ಟಿಯಿಂದ ಒಂದು, ಉತ್ಪಾದಕತೆಯನ್ನು ಜಾಸ್ತಿ ಮಾಡ್ಕೋಬೇಕು. ಎರಡನೇದು, ಖರ್ಚು ಕಡಿಮೆ ಮಾಡ್ಕೋಬೇಕು ಅವರು. ಮೂರನೇದು, ಇದು ಸಾಧಾರಣವಾಗಿ ನಾವು ಎಲ್ಲರಿಗೂ ಹೇಳೋ ಅಂತ ಅಂಶ ಏನು ಅಂತ ಅಂದ್ರೆ, ನೀವು ಯಾವಾಗ ಉತ್ಪಾದಕತೆಯನ್ನು ಜಾಸ್ತಿ ಮಾಡ್ತಿರೋ, ಈಗ ನಾನು ಹೇಳಿದೆ 1 ತೊಗರಿ ಬೆಳೆಯುವಂತ ರೈತ 3 ಬೆಳೀತಾ ಇದ್ರೆ 4 ಬೆಳಿಬಹುದು ಅಂತ ಹೇಳಿ. ಈಗ ಅಂತ ಪರಿಸ್ಥಿತಿನಲ್ಲಿ ನಾವ್ ಏನ್ ಹೇಳ್ತೀವಿ, ನಿಮ್ಮ ಜಮೀನನ್ನ ಡೈವರ್ಸಿಫಿಕೇಶನ್ ಮಾಡಿ, ಅಂದ್ರೆ ವೈವಿಧ್ಯಮಯಗೊಳಿಸಿ ಅಂತ ಹೇಳಿ. ನೀವು ಇದುವರೆಗೂ ಬೆಳೆದೇ ಇದ್ದ ಬೆಳೆಯನ್ನ ಬೆಳೀರಿ, ಆರ್ಥಿಕ ಬೆಳೆಯನ್ನ ಬೆಳಿಬೇಕು. ಈಗ ತೊಗರಿ ಬೆಳೆಯುವಂತ ರೈತ ತೊಗರಿನ ಅಂತರ ಬೆಳೆಯಾಗಿ ಬೇರೆ ಬೆಳೆ ಬೆಳ್ಕೋಬೇಕು. ಆಲೂಗಡ್ಡೆ ಬೆಳೆಯುವಂತ ರೈತ ಆಲೂಗಡ್ಡೆನಲ್ಲಿ ಕೂಡ ಒಂದು ಅಂತರ ಬೆಳೆ ಹಾಕ್ಬೇಕು. ಬರೀ ಆಲೂಗಡ್ಡೆ ಬೆಳೆಯೋದಕ್ಕೂ ಆಲೂಗಡ್ಡೆನಲ್ಲಿ ಅಂತರ ಬೆಳೆ ಬೆಳೆಯೋದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಸಾಧಾರಣವಾಗಿ ಅವ್ರು ಏನ್ ಹೇಳ್ತಾರೆ ಅಂತ ಅಂದ್ರೆ, ಬೇಸಾಯ ಮಾಡೋದಕ್ಕೆ ಅನುಕೂಲ ಆಗಲ್ಲ ಅಂತ ಹೇಳಿ ಆಲೂಗಡ್ಡೆಯನ್ನ ಏಕ ಬೆಳೆಯಾಗಿ ಬೆಳೀತಾರೆ. ಆದರೆ ದೂರದೃಷ್ಟಿಯಿಂದ ನೋಡಿದಾಗ, ಮಣ್ಣಿನ ಗುಣಮಟ್ಟ ಕಾಪಾಡ್ಕೋಬೇಕು ಅನ್ನೋ ದೃಷ್ಟಿಯಿಂದ ನೋಡಿದಾಗ, ನಾವು ತೊಗರಿಯನ್ನ ಒಂದು ಅಂತರ ಬೆಳೆಯಾಗಿ ಬೆಳ್ಕೊಳ್ಳೋದು ಬಹಳಷ್ಟು ಒಳ್ಳೇದು. ಇದನ್ನ ಹೆಚ್ಚಿನ ರೈತರು ಮಾಡ್ತಾ ಇಲ್ಲ. ಈ ಸಣ್ಣ ಉದಾಹರಣೆ ಅಷ್ಟೇ. ಈಗ ರಾಗಿ ಹಾಕ್ತೀವಿ, ರಾಗಿ ಮಧ್ಯೆ ಅವರೇ ಹಾಕೊಳ್ಳೋದನ್ನ ನಾವು ಮೊದಲು ಮಾಡ್ತಾ ಇದ್ವಿ, ಈಗ ಮಾಡ್ತಾ ಇಲ್ಲ. ಅಥವಾ ರಾಗಿ ಮಧ್ಯೆ ಯಾವ್ದಾದ್ರೂ ಒಂದು ಎಣ್ಣೆ ಬೆಳೆ ಇರಬಹುದು. ಮೊದಲು ನಾವೆಲ್ಲ ಹುಚ್ಚಳ ಹಾಕೋತಾ ಇದ್ವಿ, ಬೇರೆ ತರದ ಎಣ್ಣೆ ಬೆಳೆಗಳನ್ನ ಅಂತರ್ಸಾಲಾಗಿ ಹಾಕ್ತಾ ಇದ್ವಿ, ಬೇಳೆಕಾಳು ಬೆಳೆಗಳನ್ನ ಹಾಕೋತಾ ಇದ್ವಿ. ಈಗ ಅದನ್ನ ಮಾಡ್ತಾ ಇಲ್ಲ. ಯಾಕೆಂತಂದ್ರೆ ಈಗ ಮಾಡೋ ಪದ್ಧತಿಯನ್ನು ನಾವು ಸರಳಗೊಳಿಸ್ಕೊಂಡಿದ್ದೀವಿ, ಹಾಗಾಗಿ ಅದು ಸಾಧ್ಯವಾಗ್ತಾ ಇಲ್ಲ. ಈಗ ಮೂರನೇದು ನಾನು ಏನು ಹೇಳಿದೆ, ವೈವಿಧ್ಯಮಯತೆ, ಅದು ತೋಟಗಾರಿಕೆ ಬೆಳೆಗಳನ್ನ ಮಾಡ್ಕೊಳ್ಳೋದು ಭಾರಿ ಒಳ್ಳೆಯದು. ಈಗ ನಿಮ್ಮಲ್ಲಿ 2 ಎಕರೆ ಜಮೀನಿದ್ರೆ 1 ಎಕರೆನ ನೀವು ಆಹಾರ ಬೆಳೆಗಳಿಗೆ ಇಟ್ಕೊಳ್ಳಿ, 1 ಎಕರೆಯನ್ನು ನೀವು ಸ್ವಲ್ಪ ದುಡ್ಡು ಕೂಡ ಅಂತ ಬೆಳೆಗಳನ್ನ ಬೆಳಿಬೇಕಾಗತ್ತೆ. ಈಗ ಎಲ್ಲವನ್ನೂ ಕೂಡ ನೀರಾವರಿ ಮುಖಾಂತರನೇ ಬೆಳೆಸಬೇಕು ಅಂತ ಏನಿಲ್ಲ, ಒಣ ಪ್ರದೇಶದಲ್ಲಿ ಕೂಡ ಬೆಳೆಯುವಂಥ ಬೆಳೆಗಳಿದೆ, ಅದನ್ನು ಬೆಳ್ಕೊಂಡು ಹಣಕಾಸನ್ನು ನಾವು ಗಳಿಸುವಂಥ ವ್ಯವಸ್ಥೆ ಮಾಡ್ಕೋಬೇಕು. ನಾಲ್ಕನೇದು ಇದು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂತ ಹೇಳ್ತೀವಿ. ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂದರೆ ನಿಮ್ಮಲ್ಲಿ 1 ಅಥವಾ 2 ತರಹದ ಪಶುಸಂಗೋಪನೆ ಇರಲೇಬೇಕು. ನಿಮ್ಮಲ್ಲಿ ಡೈರಿ ಸಾಧಾರಣವಾಗಿ ಇಟ್ಕೊಂಡಿರ್ತೀರಿ, ಆದರೆ ಅದಷ್ಟೇ ಸಾಲದು. ಮೇಕೆ, ಕುರಿ, ಕೋಳಿ, ಮೀನುಗಾರಿಕೆ, ಇವು ನಾಲ್ಕರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಮಾಡಲೇಬೇಕು ನೀವು. ಯಾಕೆಂದರೆ ಈಗ ನಮ್ಮಲ್ಲಿರ್ತಕ್ಕಂಥ ಏನು ಕೃಷಿ ತ್ಯಾಜ್ಯ ವಸ್ತುಗಳಿದಾವಲ್ಲ, ಅದನ್ನು ಬಳಕೆ ಆಗಬೇಕು ಅಂತ ಅಂದರೆ ಪಶುಸಂಗೋಪನೆ ಬೇಕೇ ಬೇಕು. ಅದರಿಂದ ಬರ್ತಕ್ಕಂಥ ಗೊಬ್ಬರ ಇದೆಯಲ್ಲ, ಅದು ನಮ್ಮ ಜಮೀನಿಗೆ ಬೇಕೇ ಬೇಕು. ಹಾಗಾಗಿ ಇವು ಎರಡೂ ಅಂಶಗಳು ಒಂದರ ಬಿಟ್ಟು ಇನ್ನೊಂದು ಇರೋದಿಲ್ಲ. ಇವು ಯಾವ ಇರಲ್ವೋ, ಯಾರಾದರೂ ಬರೀ ಪಶುಸಂಗೋಪನೆ ಮಾಡ್ತಾ ಇದ್ದಾರೆ ಅವ್ರಿಗೂ ಲಾಸ್ ಆಗುತ್ತೆ, ಯಾಕೆಂದರೆ ಅವ್ರು ಎಲ್ಲವನ್ನೂ ಕೊಂಡ್ಕೊಂಡು ಬರಬೇಕಾಗತ್ತೆ. ಯಾರಾದರೂ ಬರೀ ಕೃಷಿ ಮಾಡ್ತಾ ಇದ್ದಾರೆ, ಬೆಳೆ ಬೆಳೀತಾ ಇದ್ದಾರೆ, ಅವರಲ್ಲಿ ಪಶುಸಂಗೋಪನೆ ಇಲ್ಲ ಅಂತಂದರೆ ಅವ್ರಿಗೂ ಲಾಸ್ ಆಗುತ್ತೆ, ಯಾಕೆಂದರೆ ಅವ್ರ ಗೊಬ್ಬರ ಕೊಂಡ್ಕೊಂಡು ಬರಬೇಕಾಗತ್ತೆ. ಹಾಗಾಗಿ ಇವೆರಡೂ ಒಂದನ್ನೊಂದು ಬಿಟ್ಟು ಇರೋದಿಲ್ಲ. ಯಾವಾಗ ನಾವು ಸಮಗ್ರ ಕೃಷಿ ಪದ್ಧತಿಗಳನ್ನ ಅವಲಂಬಿಸ್ತೀವಿ ಆವಾಗ ಖಂಡಿತ ಆದಾಯ ಜಾಸ್ತಿ ಆಗುತ್ತೆ. ಐದನೇದು ಅತಿ ಮುಖ್ಯವಾದದ್ದು ಪ್ರೋಸೆಸಿಂಗ್ ಮತ್ತು ವ್ಯಾಲ್ಯೂ ಅಡಿಷನ್ ಅಂತ ಹೇಳ್ತೀವಿ. ಪ್ರೋಸೆಸಿಂಗ್ ಅಂತಂದ್ರೆ ಏನು, ನಾವು ಸಂಸ್ಕರಣೆ ಅಂತ ಹೇಳ್ತೀವಿ. ಸಾಧಾರಣವಾಗಿ ಜನ ಏನು ಅನ್ಕೋತಾರೆ ಅಂತಂದರೆ ಮೌಲ್ಯವರ್ಧನೆ ಅಂತ ಅಂದರೆ ನಮಗೆ ಇಂಡಸ್ಟ್ರಿ ಬೇಕು, ಅದೊಂದು ಬೇರೆಯದೇ ಆದ ಒಂದು ವ್ಯವಸ್ಥೆ ಬೇಕು ಅಂತ ತಿಳ್ಕೊತೀವಿ. ತಪ್ಪದು. ಪ್ರೈಮರಿ ಪ್ರೋಸೆಸಿಂಗ್ ಅಂತ ಇದೆ. ಪ್ರೈಮರಿ ಪ್ರೋಸೆಸಿಂಗ್ ಅಂದ್ರೆ ಏನು ಅಂತಂದ್ರೆ ನಾವು ಬೆಳೆದಿರ್ತಕ್ಕಂಥ ಪದಾರ್ಥವನ್ನ ಗ್ರೇಡಿಂಗ್ ಮಾಡಬೇಕಾಗತ್ತೆ. ಗ್ರೇಡಿಂಗ್, ನಾನು ತಿಪ್ಟೂರ್ನ ತುರುವೇಕೆರೆ ಭಾಗದಲ್ಲಿ ಒಂದು ಎಣ್ಣೆ ಗಾಣಕ್ಕೆ ಹೋಗಿದ್ದೆ ನಾನು. ಅದು ಸಣ್ಣ ಮಟ್ಟದ ತೆಂಗಿನ ಕಾಯಿಯಿಂದ ಮಾಡಿರ್ತಕ್ಕಂಥ ತೆಂಗಿನ ಗೊಬ್ಬರ ಎಣ್ಣೆ ಮಾಡುವಂಥ ಒಂದು ಸಣ್ಣ ವ್ಯವಸ್ಥೆ ಇದೆ. ನಾನು ನೋಡಿದಾಗ ಅವರು ಎಲ್ಲವನ್ನೂ ಒಂದೇ ಗ್ರೇಡ್ ಆಯಿಲ್ ಉತ್ಪಾದಿಸ್ತಾ ಇದ್ದಾರೆ, ಹಂಗೆ ಬಾಟ್ಲು ಮಾಡಿ ಮಾರ್ತಾ ಇದ್ದಾರೆ. ನಾನು ಒಂದು ಅರ್ಧ ಗಂಟೆ ನೋಡಿದ ಮೇಲೆ ನಾನು ಅವರಿಗೆ ಹೇಳಿದೆ, ನೀವು ಒಂದು ಬ್ಯಾಚ್ ಕೊಬ್ಬರಿ ಹಾಕಿದಾಗ ಮೊದಲ 10 ನಿಮಿಷದ ಎಣ್ಣೆನ ಸಪ್ರೇಟ್ ಮಾಡಿ, ಓಕೆ, ಆಮೇಲೆ ನೀವು ಒಂದು ಕ್ವಾಲಿಟಿ ಎಣ್ಣೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮೊದಲು ಬರೋದು ಒಂದು ಸ್ವಲ್ಪ ಎಲ್ಲವನ್ನು ಮಿಶ್ರಣ ಮಾಡ್ಕೊಂಡಿರ್ತದೆ, ಅದು ಗುಣಮಟ್ಟ ಕಡಿಮೆ ಇರ್ತದೆ. ಅದಾದರೆ ಬರುತ್ತಲ್ಲ ಇನ್ನು 80% ತುಂಬ ಒಳ್ಳೆ ಗುಣಮಟ್ಟದ ಎಣ್ಣೆ ಬರುತ್ತೆ, ಅದನ್ನು ಸಪ್ರೇಟ್ ಗ್ರೇಡ್ ಮಾಡಿ, ಮತ್ತೆ ಕೊನೆಯಲ್ಲೇ ಒಂದು 10% ಬರುತ್ತಲ್ಲ ಅದು ಅಷ್ಟೊಂದು ಗುಣಮಟ್ಟ ಇರಲ್ಲ, ಅದನ್ನು ಸಪ್ರೇಟ್ ಮಾಡಿ. ಈಗ ನಿಮಗೆ 3 ಗುಣಮಟ್ಟ ಆಯಿತು. ಈಗ ಎಲ್ಲವನ್ನೂ ಸೇರಿ ಅವರು 250 ರೂಪಾಯಿ ಲೀಟರ್ನಲ್ಲಿ ಮಾರ್ತಾ ಇದ್ದಾರೆ. ನಾನು ಅವ್ರಿಗೆ ಹೇಳಿದೆ ಮಧ್ಯದ 80% ಇರುತ್ತಲ್ಲ ಅದನ್ನು ನೀವು ಸಪ್ರೇಟ್ ಮಾಡಿದರೆ ಅದನ್ನು 1 ಲೀಟರ್ಗೆ 350 ರೂಪಾಯಿನಲ್ಲಿ ಮಾರ್ಬೋದು. ಅದನ್ನು ಇನ್ನು ಮಿಕ್ಕಿಂದ 2 10% ಇರುತ್ತದಲ್ಲ ಅದನ್ನು 200 ರೂಪಾಯಿನಲ್ಲಿ ಮಾರ್ಬೋದು. ನಿಮಗೆ ಆದಾಯ ಹೆಚ್ಚಳ ಆಗುತ್ತೆ. 1 ಲೀಟರ್ಗೆ ನಿಮ್ಗೇನು 250 ರೂಪಾಯಿ ಬರ್ತಾ ಇತ್ತು ಅವಾಗ 300 ರೂಪಾಯಿ ಬರುತ್ತೆ ಗ್ರೇಡಿಂಗ್ ಮಾಡೋದ್ರಿಂದ. ಇದೇ ಪ್ರೈಮರಿ ಪ್ರೊಸೆಸಿಂಗ್ ಅಂದ್ರೆ ಇದು ಎಲ್ಲಾ ಬೆಳೆನಲ್ಲೂ ಅನುಕೂಲ ಆಗುತ್ತೆ. ನಮ್ಮಲ್ಲಿ ಹೆಚ್ಚಿನ ಜನ ಎಲ್ಲವನ್ನೂ ಮಿಕ್ಸ್ ಮಾಡಿ ಮಾರ್ತಾರೆ, ಅದರಿಂದ ವರ್ತಕರಿಗೆ ಲಾಭನೇ ಹೊರತು ರೈತರಿಗೆ ಲಾಭ ಆಗೋದಿಲ್ಲ. ಇದೊಂದು ಸಣ್ಣ ಉದಾಹರಣೆ ಅಷ್ಟೆ. ಹೆಚ್ಚಿನ ಕಡೆ ನಮ್ಮಲ್ಲಿ ಏನಾಗುತ್ತೆ, ನಾವು ವರ್ಗೀಕರಣ ಮಾಡೋದಿಲ್ಲ, ಸಂಸ್ಕರಣೆ ಮಾಡೋದಿಲ್ಲ, ಬ್ಯಾಗಿಂಗ್ ಕರೆಕ್ಟಾಗಿ ಮಾಡೋದಿಲ್ಲ, ಆಮೇಲೆ ತೂಕ ನಾವು ಚೆಕ್ ಮಾಡ್ಕೊಳ್ಳೋದಿಲ್ಲ, ಯಾವ ರೀತಿ ನಾವು ತೂಕವನ್ನು ಉತ್ತಮ ಮಾಡ್ಕೋಬೇಕು ಅನ್ನೋದು ಯೋಚನೆ ಮಾಡಬೇಕಾಗತ್ತೆ. ಆಮೇಲೆ ತುಂಬ ಕಡೆ ಏನಾಗುತ್ತೆ, ನಾವು ಸರಿಯಾಗಿ ಒಣಗಿಸೋದಿಲ್ಲ, ಒಣಗಿಸ್ಬೇಕಾದ್ರೆ ಅದನ್ನು ಗಲೀಜು ಮಾಡ್ಕೋತೀವಿ, ಮಣ್ಣು ಮಿಕ್ಸ್ ಮಾಡ್ಕೋತೀವಿ. ಹಾಗಾಗಿ ನಮ್ಮಲ್ಲಿ ಕೊಯ್ಲು ಮತ್ತು ಕೊಯ್ಲು ನಂತರದ ಮಟ್ಟದಲ್ಲಿ ಬಹಳಷ್ಟು ಹಾಳಾಗುತ್ತೆ. ಒಂದು ಗುಣಮಟ್ಟನೂ ಹಾಳಾಗುತ್ತೆ, ಪ್ರಮಾಣನೂ ಹಾಳಾಗುತ್ತೆ. ಇದನ್ನು ನಾವು ಕಡಿಮೆ ಮಾಡ್ಕೋಬೇಕಾಗತ್ತೆ. ಆಮೇಲೆ ಕೃಷಿಗೆ ಪೂರಕವಾದ ಉಪಕಸಬುಗಳು, ಈಗ ನಾನು ಹೇಳಿದೆ ಒಂದು ಪಶುಸಂಗೋಪನೆ, ಇದಕ್ಕೆ ಪೂರಕವಾದ ಉಪಕಸಬುಗಳು ಏನು ಅಂತ ಅಂದರೆ 1 ಜೇನು ಸಾಕಾಣಿಕೆ. ನಾವು ಹೆಚ್ಚಿನ ರೈತರಲ್ಲಿ ಇದನ್ನು ಮನದಟ್ಟು ಮಾಡೋದಕ್ಕೆ ಮನವರಿಕೆ ಮಾಡ್ಕೊಳ್ಳೋದಕ್ಕೆ ಭಾಳ ಕಷ್ಟ ಪಡ್ತಾ ಇದ್ದೀವಿ. ಯಾಕೆಂತ ಅಂದರೆ ಆ ಜೇನು ಸಾಕಣೆ ಒಂದು ದೊಡ್ಡ ಕೌಶಲ್ಯ ಬೇಕು, ಅದಕ್ಕೆ ತಯಾರಿ ಬೇಕು, ಅದನ್ನು ನೋಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತೇಳಿ. ಇದು ಎಷ್ಟು ಒಳ್ಳೆಯ ಜೀವಿ ಅಂತ ಅಂದರೆ ಜೇನುನೊಣ, ಅದು ನಮ್ಮ ಬೆವರಿಗೆ ಒಗ್ಗಿದ್ರೆ ಅದು ನಮ್ಮನ್ನು ಅದರ ಮಿತ್ರ ಅಂತಲೇ ತಿಳ್ಕೊಳತ್ತೆ ಅದು. ಹಾಗಾಗಿ ನಾವು ಇವೆಲ್ಲವನ್ನು ಕೂಡ ನಮ್ಮ ಒಂದು ಭಾಗ ಅಂತ ತಿಳ್ಕೊಂಡ್ರೆ ಆವಾಗ ಕೃಷಿ ಸಮೃದ್ಧವಾಗಿರುತ್ತೆ. ಮತ್ತೆ ತುಂಬ ಜನ ರೈತರು ಬೋರ್ವೆಲ್ಗಳಲ್ಲಿ ಇಟ್ಕೊಂಡಿರ್ತಾರೆ, ಆದರೆ ಹೆಚ್ಚಿನ ಜನ ರೈತರು ಬೋರ್ವೆಲ್ ನೀರನ್ನ ನೇರವಾಗಿ ಬೆಳೆಗಳಿಗೆ ಹರಿಸ್ತಾರೆ. ಆದರೆ ಕೂಡಿಟ್ಟು ಅದರಲ್ಲಿ ಒಂದು ಮೀನು ಸಾಕಾಣಿಕೆ ನಾವು ಬೇರೆ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಂಡ್ರೆ, ಈಗ ಹೆಚ್ಚಿನ ಜನ ರೈತರು ಅದರದ್ದು ನೀರನ್ನ ಉಳಿಸ್ಕೊಳ್ಳೋದಕ್ಕೆ ಶ್ರಮ ಪಡ್ತಾ ಇದ್ದಾರೆ. ಈಗ ಏನಾಗುತ್ತೆ ಅಂತ ಅಂದ್ರೆ, ಹೆಚ್ಚಿನ ಬೋರ್ವೆಲ್ಗಳು ಡ್ರೈ ಯಾಕೆ ಆಗ್ತವೆ ಅಂತ ಅಂದ್ರೆ, ಅದು ನೀರು ಮುಗ್ದೋದ್ರು ರನ್ ಆಗಿ ಮಾಡ್ತಾ ಇರ್ತಾರೆ, ಅದು ತುಂಬಾ ಡೇಂಜರಸ್. ಅದು ಅದನ್ನ ನೀರ್ ಎಷ್ಟಿದೆ ಅದನ್ನ ಅರ್ಥ ಮಾಡ್ಕೊಂಡು ಆ ನೀರಿಲ್ಲ ಅಂದಾಗ ತಕ್ಷಣ ನಿಲ್ಲಿಸ್ಬೇಕು, ಅದಕ್ಕೆ ಒಂದು ಸ್ವಲ್ಪ ರೆಸ್ಟ್ ಕೊಡ್ಬೇಕು, ಅದಕ್ಕೆ ಬೋರ್ವೆಲ್ ನಲ್ಲಿ ನೀರ್ ಶೇಖರಣೆ ಆಗೋದಕ್ಕೆ ಒಂದು ರೆಸ್ಟ್ ಕೊಡ್ಬೇಕಾಗುತ್ತೆ. ಅದ್ ಗೊತ್ತಾಗೋದಿಲ್ಲ ಅವ್ರಿಗೆ, ನೀರ್ ಹೋಗ್ತಾ ಇರುತ್ತೆ, ಹೋದಾಗ ಆಫ್ ಆಗುತ್ತೆ, ಮೋಟಾರ್ ಕೆಟ್ಟೋಗುತ್ತೆ, ಬೋರ್ವೆಲ್ ಡ್ರೈ ಆಗುತ್ತೆ. ಇದನ್ನ ಉಳಿಸ್ಕೋಬೇಕು ಅಂತ ಅಂದ್ರೆ ಒಂದು ಶೇಖರಣಾ ತೊಟ್ಟಿ ಅಂತ ಇರಬೇಕು, ನೀರನ್ನ ಅಲ್ಲಿ ಶೇಖರಣೆ ಮಾಡ್ಕೋಬೇಕು, ಅಲ್ಲಿಂದ ಪಂಪ್ ಮಾಡ್ಬೇಕು. ಇದೊಂದ್ ಸ್ವಲ್ಪ ಸಣ್ಣ ಅಡಿಷನಲ್ ಖರ್ಚು ಆಗುತ್ತೆ, ಇಲ್ಲ ಅಂತಲ್ಲ, ಆದ್ರೆ ಇದನ್ನ ಮಾಡ್ಲೇಬೇಕು. ಆ ಅಡಿಷನಲ್ ಖರ್ಚು ಏನಾಗಿರುತ್ತೆ ಅದು ಮೀನು ಸಾಕಣೆಯಿಂದ ಅವರು ಪಡ್ಕೋಬಹುದು. ಆಮೇಲೆ ಎಷ್ಟು ಪ್ರಮಾಣದಲ್ಲಿ ನೀರು ಬರ್ತಾ ಇದೆ, ಅದನ್ನ ಹೇಗೆ ಬಳಸ್ಕೋಬಹುದು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಹೆಚ್ಚಿನ ಟೈಮ್ ಅಲ್ಲಿ ನೀರು ಬೋರ್ವೆಲ್ ಇಂದ ಡೈರೆಕ್ಟ್ ಬೆಳೆಗಳಿಗೆ ಕೊಡೋದ್ರಿಂದ ಆ ನೀರು ಎಷ್ಟಿದೆ ಅನ್ನೋದೇ ಗೊತ್ತಾಗೋದಿಲ್ಲ ರೈತರಿಗೆ. ಸೊ ಈ ತರದ ಎಲ್ಲಾ ಕಾರ್ಯಕ್ರಮಗಳು ಮಾಡೋದ್ರಿಂದ ಆದಾಯ ಬರೋದಿಲ್ಲ ಅಂತ ಯಾರಾದ್ರೂ ಹೇಳಿದ್ರೆ ನಾನಂತೂ ನಂಬೋದಿಲ್ಲ. ನಾನೇ ವೈಯಕ್ತಿಕವಾಗಿ ಕೃಷಿ ಮಾಡ್ತಾ ಇದ್ದೀನಿ, ನಾನು ಬರೀ ಹೇಳೋದು ಅಷ್ಟೇ ಅಲ್ಲ, ಬೇರೆ ಕಡೆ ನೋಡಿದ್ದೀನಿ. ಯಾವ ರೈತರು ಒಂದು ಆಸಕ್ತಿ ಅನ್ನೋದು ಬೇಕು, ಇಷ್ಟೆಲ್ಲ ನಾನು ಹೇಳದ್ನಲ್ಲ, ಇದರಲ್ಲಿ ಅವ್ರಿಗೆ ಆದ ಒಂದು ಆಸಕ್ತಿ ಬೇಕು, ಇಷ್ಟೆಲ್ಲ ಮಾಡ್ತೀನಿ ನಾನು ಅಂತ ಹೇಳಿ. ಈಗ ನಾವು ಒಂದು ಕಾರ್ಯಕ್ರಮದಲ್ಲಿ ನಮ್ಮ ದೊಡ್ಡ ಮಗ್ಗೆ ರಂಗಸ್ವಾಮಿ ಅವ್ರ ಜೊತೆ ಮಾತಾಡ್ತಾ ಇದ್ವಿ. ಅವ್ರಿಗೆ ಇತ್ತೀಚೆಗೆ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನವರು ಗೌರವ ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿದ್ದಾರೆ. ಅವರಿಗೆ ಆ ಮಟ್ಟಕ್ಕೆ ಬರಬೇಕು ಅಂತಂದ್ರೆ ಅವ್ರ ಸಾಧನೆಯನ್ನು ಎಲ್ಲರೂ ನೋಡ್ಬೇಕಾಗುತ್ತೆ, ಅವ್ರು ಎಷ್ಟು ಪರಿಶ್ರಮ ಹಾಕಿದ್ದಾರೆ ಅಂತೇಳಿ. ಆಮೇಲೆ ಅವರಿಗೆ ತಮ್ಮ ಜಮೀನು, ತಮ್ಮ ಬೆಳೆ, ತಮ್ಮ ಆ ಒಂದು ವಾತಾವರಣಕ್ಕೆ ಎಷ್ಟು ಪ್ರೀತಿ ಕೊಟ್ಟಿದ್ದಾರೆ, ಅದರಿಂದ ಎಷ್ಟು ಪ್ರೀತಿ ಪಡ್ಕೊಂಡಿದ್ದಾರೆ ಅಂತ ಗೊತ್ತಿದೆ. ಅದಿದ್ರೆ ಖಂಡಿತ ಜಮೀನು ಭೂಮಾತೆ ಯಾರ ಕೈಗೂ ಬಿಡೋದಿಲ್ಲ. ಆದಾಯ ಬರೋದಿಲ್ಲ ಅಂತ ಹೇಳಿದ್ರೆ ನಾನಂತೂ ಅದನ್ನು ಖಂಡಿತವಾಗಿ ಒಪ್ಪೋದಿಲ್ಲ. ಹಾಗಾಗಿ ಖಂಡಿತವಾಗಿಯೂ ಕೂಡ ಆದಾಯ ಸೃಷ್ಟಿಯನ್ನ ಮಾಡಬಹುದು ಕೃಷಿಯಲ್ಲಿ. ಹಾಗಾಗಿ ಇದು ಆದಾಯ ಬರದೇ ಇರೋ ಅಂತ ಒಂದು ಕ್ಷೇತ್ರ ಅಂತ ಹೇಳಿ ನಾವು ನಿರ್ಲಕ್ಷ್ಯವನ್ನ ಮಾಡಬಾರದು. ನಾವು ಏನು ಹೊಸ ಹೊಸ ನವೀನವಾದಂತಹ ತಂತ್ರಜ್ಞಾನಗಳು ಬಂದಿದ್ದಾವೋ ಅವುಗಳನ್ನ ಅಳವಡಿಕೆ ಮಾಡಿಕೊಳ್ಳುವ ಮೂಲಕ ಮತ್ತೆ ನಮ್ಮದೇ ಆದಂತಹ ಒಂದು ಯೋಜನೆಯನ್ನು ರೂಪಿಸಿಕೊಳ್ಳುವ ಮೂಲಕ ಕೃಷಿಯನ್ನ ಕೈಗೊಂಡಾಗ ಖಂಡಿತವಾಗಿಯೂ ಕೂಡ ಅದು ಲಾಭದಾಯಕವಾಗಿ ಇರುತ್ತೆ ಅನ್ನುವಂಥದ್ದು. ಇನ್ನು ದೊಡ್ಡ ಒಂದು ಆತಂಕ ಇತ್ತೀಚೆಗೆ ಏನಪ್ಪಾ ಅಂತ ಹೇಳಿದ್ರೆ, ಈ ಕೃಷಿ ಮಾಡ್ತಾ ಇರ್ತಕ್ಕಂಥವ್ರಲ್ಲಿ ಬಹುಸಂಖ್ಯಾತರು ಸುಮಾರು 50-60 ವಯಸ್ಸನ್ನ ಮೀರಿದಂಥವ್ರು, ಯುವಕರು ಕೃಷಿಯಿಂದ ವಿಮುಖರಾಗ್ತಾ ಇದ್ದಾರೆ, ಕೃಷಿಯತ್ತ ಬರ್ತಾ ಇಲ್ಲ ಅನ್ನುವಂತಹ ಒಂದು ಅಪವಾದ ಇದೆ, ಇದನ್ನ ತಾವು ಒಪ್ತೀರ? ಒಂದು ಮಟ್ಟಿಗೆ ಹೌದು, ಯಾಕೆಂದ್ರೆ ಈಗ ನಾವು ನವ ಕೃಷಿಕರು ಅಂತ ಒಂದು ಯೋಜನೆ ಹಾಕೊಂಡಿದೀವಿ ತುಂಬಾ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ. ಕೃಷಿ ಇದುವರೆಗೆ ಮಾಡದೇ ಇರೋರು, ಮಾಡೋದಕ್ಕೆ ಏನಾದ್ರೂ ಆಸಕ್ತಿ ಇದ್ರೆ ಅಂತವರು ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಬಂದು ಅದರ ಪ್ರಯೋಜನ ಪಡ್ಕೋಬೇಕು ಅಂತೇಳಿ ಒಂದು ಪ್ರಯೋಗ ಮಾಡ್ತಾ ಇದ್ವಿ. ಅದರಲ್ಲಿ ಬರುವಂತವ್ರು ಯಾರು ಅಂತ ಅಂದ್ರೆ ಕೃಷಿ ಬ್ಯಾಕ್ಗ್ರೌಂಡ್ ಇಲ್ಲದೆ ಇರೋರು, ಕೃಷಿ ಹಿನ್ನೆಲೆ ಇಲ್ಲದೆ ಇರೋರೇ ಜಾಸ್ತಿ ಜನ ಬರ್ತಾ ಇದಾರೆ. ಕೃಷಿ ಅಂದ್ರೆ ಏನು ಅಂತ ಗೊತ್ತಿರಲ್ಲ ಅವ್ರಿಗೆ. ಆದ್ರೆ ಅವರು ನಗರಗಳಲ್ಲಿ ಈ ಸಾಫ್ಟ್ವೇರ್ ಕಂಪನಿಗಳಲ್ಲಿರ್ಬೋದು ಅಥವಾ ಬೇರೆ ತರದ ಉದ್ಯೋಗ ಮಾಡ್ತಾ ಇರೋದಿರ್ಬೋದು, ಅವರಿಗೆ ಅವ ಮಾನಸಿಕ ಒತ್ತಡದಿಂದ ಬಳಲಿ ಇದರಿಂದ ಬಿಡುಗಡೆ ಹೊಂದ್ಬೇಕು ಅಂತೇಳಿ ಕೃಷಿ ಹತ್ತ ಮುಖ ಮಾಡ್ತಾ ಇದ್ದಾರೆ. ನಮ್ಗೆ ಏನ್ ಅನಿಸ್ತಾ ಇದೆ ಅಂತ ಅಂದ್ರೆ, ನಮ್ಮ ಕೃಷಿ ಹಿನ್ನೆಲೆಯಿಂದ ಹೋಗಿರುವಂತ ಯುವಕರು ನಗರಗಳಲ್ಲಿ ಇದ್ದುಕೊಂಡು ಅವ್ರಿಗೆ ಕೃಷಿ ಬಗ್ಗೆ ಆಸಕ್ತಿ ಇರೋದಿಲ್ಲ, ಆದ್ರೆ ಅವರ ಮಿತ್ರರು ಕೃಷಿ ಹಿನ್ನೆಲೆ ಇಲ್ಲದೆ ಇರೋರು ಕೃಷಿ ಬಗ್ಗೆ ಆಸಕ್ತಿ ವಹಿಸಿ ಬರ್ತಾ ಇದ್ದಾರೆ. ಅವರು ಆಧುನಿಕ ತಂತ್ರಜ್ಞಾನಗಳನ್ನ ಬಳಸ್ಕೊಂಡು ಈಗ ಡೈರಿ ಇರಬಹುದು, ಮಶ್ರೂಮ್ ಬೆಳೆಯೋದಿರ್ಬೋದು, ಅಣಬೆ ಬೇಸಾಯ ಇರ್ಬೋದು, ಆನಂತರ ನರ್ಸರಿಗಳನ್ನ ಮಾಡುವಂತದ್ದಿರ್ಬೋದು. ಈಗ ಹೆಚ್ಚಿನ ಉದ್ಯೋಗ ಈಗ ಜಾಸ್ತಿ ಲಾಭದಾಯಕ ಒಂದು ಉದ್ದಿಮೆ ಅಂತ ಅಂದ್ರೆ ಕೃಷಿನಲ್ಲಿ ಕೃಷಿ ನರ್ಸರಿಗಳು. ಯಾಕೆಂತಂದ್ರೆ ಮೊದಲು ನಮ್ಮ ಕಾಲದಲ್ಲಿ ನಾವು ಎಲ್ಲವನ್ನೂ ಕೂಡ ಸಸಿ ಮಡಿ ಮಾಡಿಕೊಂಡು ಸಸಿಗಳನ್ನ ಉತ್ಪಾದಿಸ್ಕೊಂಡು ನಾವು ನೇರವಾಗಿ ನಾಟಿ ಮಾಡ್ತಾ ಇದ್ವಿ. ಇವಾಗ ಸಸಿಗಳನ್ನ ಹೆಚ್ಚಿನ ಜನ ರೈತರು ಅವರು ಬೆಳೆಸ್ಕೋತಾ ಇಲ್ಲ, ನೇರವಾಗಿ ನರ್ಸರಿಗಳಿಂದ ಸಸಿಗಳನ್ನ ತರಿಸಿ ನಾಟಿ ಮಾಡ್ತಾ ಇದ್ದಾರೆ. ಹಾಗಾಗಿ ನನಗನ್ಸದ ಮಟ್ಟಿಗೆ ಪ್ರತಿ ತಾಲೂಕಲ್ಲೂ ಕೂಡ ಒಂದು ಅದ್ಭುತವಾದ ನರ್ಸರಿ ಉದ್ಯಮಕ್ಕೆ ಅವಕಾಶ ಇದೆ. ಅಲ್ಲಿ ಯಾವ ಬೆಳೆ ಬೆಳೀತಾ ಇದ್ದಾರೆ, ಯಾವ ಕಾಲದಲ್ಲಿ, ಈಗ ಮುಂಗಾರಿನಲ್ಲಿ, ಬೇಸಿಗೆನಲ್ಲಿ, ಹಿಂಗಾರಿನಲ್ಲಿ ಯಾವ್ಯಾವ ರೀತಿಯ ತರಕಾರಿ, ಹಣ್ಣು ಅಥವಾ ಹೂವು ಈ ತರದ ಬೆಳೆಗಳನ್ನು ಬೆಳಿಬಹುದು ಅಂತ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಆ ಕಾಲಕ್ಕೆ ತಕ್ಕನಂತೆ ನರ್ಸರಿಗಳನ್ನ ಮಾಡುವಂತದ್ದು ಒಂದು ಒಳ್ಳೆ ಉದ್ಯಮ ಇವತ್ತಿನ ಕಾಲಕ್ಕೆ. ಇದುವರೆಗೆ ಕರ್ನಾಟಕದ ಪ್ರಸ್ತುತ ಕೃಷಿ ಪರಿಸ್ಥಿತಿ ಕುರಿತಂತೆ ಬೆಂಗಳೂರಿನ ಕೃಷಿ ತಂತ್ರಜ್ಞಾನ ಅಳವಡಿಕೆ ಮತ್ತು ಸಂಶೋಧನಾ ಸಂಸ್ಥೆಯ ಪ್ರಧಾನ ವಿಜ್ಞಾನಿಗಳಾದ ಡಾ ಎಂಜೆ ಚಂದ್ರೇಗೌಡ ಅವರೊಂದಿಗಿನ ಸಂದರ್ಶನದ ಮೊದಲನೇ ಭಾಗವನ್ನ ಕೇಳಿದಿರಿ. ಇವರೊಂದಿಗೆ ಮಾತುಕತೆಯಲ್ಲಿ ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್. ರೈತ ಬಾಂಧವರೇ, ಇವರ ಸಂದರ್ಶನದ ಅಂತಿಮ ಭಾಗವನ್ನ ನಾಳಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಮಾಲತಿ ಶರ್ಮಾ ಅವರ ಧ್ವನಿಯಲ್ಲಿರುವ ಪರಿಸರ ಗೀತೆಯನ್ನ. ಈ ಗೀತೆಗೆ ಸಾಹಿತ್ಯವನ್ನ ಒದಗಿಸಿದ್ದಾರೆ ಚಿಂತಾಮಣಿ ಕೊಡ್ಲೇಕೆರೆ. ಕೊಲ್ಲುತ್ತಿದೆ ಹೂವಿಗೆ ಗಂಧ ಹಕ್ಕಿಗೆ